ಬಟ್ ಶಿವಮೊಗ್ಗದಲ್ಲಿ ಇದ್ರೆ ಬಹುಶಃ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು. ಬಟ್ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತನ್ನದೇ ಆದಂತಹ ಒಂದು ಐಡೆಂಟಿಟಿ ಇದೆ. ಇವತ್ತಲ್ಲ, ನಾನು ಸಣ್ಣ ಇರ್ಬೇಕಿರೋದು ಹಿಂದೆ ಇರ್ಬೋದು, ಆಕಾಶವಾಣಿ ಧಾರವಾಡ ಇರ್ಬೋದು, ಆಕಾಶವಾಣಿ ಮೈಸೂರು ಇರ್ಬೋದು, ಆಕಾಶವಾಣಿ ಭದ್ರಾವತಿ ಇರ್ಬೋದು, ಆಕಾಶವಾಣಿ ಬೆಂಗಳೂರು, ಇವರು ನಾಲ್ಕು ಕೇಂದ್ರಗಳು ರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಪ್ರಚಲಿತವಿರುವಂತಹ ಒಂದು ಕೇಂದ್ರಗಳು. ಹಾಗಾಗಿ ಆಕಾಶವಾಣಿ ಭದ್ರಾವತಿಯಲ್ಲಿ ಯಾರು ಬೇಕು ಹೇಳ್ತಾರೆ. ತಾವೆಲ್ಲ ರೈತರು ಸಾಕಷ್ಟು ಜನ ಆಕಾಶವಾಣಿಯಿಂದ ಕೆಲವೊಂದು ತಾಂತ್ರಿಕ ಮಾಹಿತಿ ಪಡ್ಕೊಂಡು ಕೃಷಿ ಅಳವಡಿಸ್ಕೊಂಡಿರುವಂತಹ ರೈತರು ತಾವಿದ್ದೀರಿ. ನಿಮ್ಮ ಒಂದು ಸಾಧನೆ, ನೀವು ಅಳವಡಿಸ್ಕೊಂಡಿರುವಂತಹ ತಂತ್ರಜ್ಞಾನ, ತಾಂತ್ರಿಕತೆ, ಇವುಗಳನ್ನ ನನ್ನ ಒಂದು ಕಳಕಳಿ ವಿನಂತಿ ಏನಂದ್ರೆ ಇಲ್ಲಿದ್ದ ರೈತರಿಗೂ ಸಹಿತ ನೀವು ನೀಡಬೇಕಾಗಿದೆ. ಯಾಕಂದ್ರೆ ರೈತರು ನಿಮ್ಮ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತೇ ಇದೆ, ಅವರು ನೋಡಿ ಕರೀತಾರ, ಅವರು ಕೇಳಿ ಮಾಡೋದಿಲ್ಲ. ನೀವು ತಾವೇ ಯಜಮಾನರು ಒಳ್ಳೆ ಕೃಷಿ ಮಾಡ್ತಾರೆ ಬಂದು ನೋಡ್ತಾರೆ, ಅವರು ನಿಮ್ಗೆ ಗೊತ್ತಿಲ್ಲ ಅಂತ ನೋಡಿರ್ತಾರೆ. ನಿಜನಾಗಿಲ್ಲ ಹೇಳಿ, ಏನು ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ರೆ ಅಂತ ನಿಮ್ಗೂ ಕೇಳೋರು ಬಂದು ನೋಡ್ತಾರೆ. ಇದ್ರಲ್ಲಿ ಏನೋ ಕಂಡಿದೆ ಅಂದ್ರೆ ಅವ್ರು ಬಂದು ಕೇಳ್ತಾರೆ ಏನ್ ಮಾಡಿದ್ದೀನಿ ಏನು ಅಂತ. ಸೊ ಆ ರೀತಿ ನೀವು ಏನೀಗ ಸಾಧನೆ ಮಾಡಿದ್ದೀರಿ, ನೀವೇನ್ ರೈತರಿಗೆ ತೋರಿಸ್ಕೊಟ್ಟಿದ್ದೀರಿ ಅದನ್ನ ಇನ್ನೂ ಹೆಚ್ಚು ರೈತರಿಗೆ ತೋರಿಸ್ಬೇಕು. ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಕೊಡ್ಕೊಂಡ್ರೆ ಹೆಚ್ಚು ಆದಾಯ ಪಡೆಯುವಂತ ಒಂದು ಕೃಷಿಯನ್ನ ನಾವು ಇವತ್ತು ರೈತರಿಗೆ ಪರಿಚಯ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ನಾವು ಇಲಾಖೆಯಿಂದ ಕೊಡ್ತಾ ಇದೀವಿ ಕಾರ್ಯಕ್ರಮ, ಸಾಕಷ್ಟು ಕಾರ್ಯಕ್ರಮ ಕೊಡ್ತಾ ಇದೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಇದ್ರ ಜೊತೆಯಲ್ಲಿ ಇನ್ಪುಟ್ಸ್ ಕೊಡ್ತಾ ಇದೆ. ನೀವು ರೈತರು ಸ್ಥಳೀಯವಾಗಿರುವಂತಹ ಮಾರಾಟಗಾರರು ಹೋಗಿ ಕೇಳ್ತಾರೆ, ಅವರು ವ್ಯಾಪಾರಿ ಮನೋಭಾವ ಏನೇನು ಕೊಡ್ತಾರೆ. ನಾವು ಕೃಷಿ ಇಲಾಖೆ ತಂತ್ರಜ್ಞರು ಹೇಳಿದಂತ ಜಾತಿ ಅವ್ರು ನಂಬ್ತೀರ, ಅದಕ್ಕೆ ನಾವು ಸಾಲ ಕೊಡ್ತಾರೆ. ಇನ್ಪುಟ್ಸ್ ರೈತ ಕಷ್ಟನೂ ಆಗ್ತಾ ಇದೆ, ಯಾಕಂದ್ರೆ ಅವರಿಗೆ ಸಕಾಲದಲ್ಲಿ ಹಣಕಾಸು ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ಅವರು ಸ್ಥಳೀಯ ಮಾರಾಟಗಾರರನ್ನ ಹೋಗ್ಬೇಕಾಗುತ್ತದೆ. ಅದಾಗಿಯೂ ಸಹಿತ ನಾನು ಮಾರಾಟಗಾರರಿಗೂ ಸಹಿತ ನಾನು ಹೇಳಿದ್ರು ಇದನ್ನೇ, ನೀವು ವ್ಯಾಪಾರ ಮಾಡಿ ಆದ್ರೆ ರೈತರನ್ನ ತುಳಿದ್ಬಿಟ್ಟು ವ್ಯಾಪಾರ ಮಾಡಬೇಡಿ ಅನ್ನೋದು ನನ್ನ ಒಂದು ಅವ್ರಿಗೆ ಪ್ರತಿ ಮೀಟಿಂಗ್ ಹೇಳೋದು. ಅದನ್ನೇ ಅವ್ರಿಗೆ ಅವಶ್ಯಕತೆ ಏನಿದೆ ಅದನ್ನ ಮಾತ್ರ ಕೊಡ್ಬೇಕು. ನೀವು ಅವಶ್ಯಕತೆ ಇಲ್ದಿರೋ ಕೊಟ್ಟು ನಿಮ್ಗೆ ವ್ಯಾಪಾರ ಹೆಚ್ಚಿಗೆ ಮಾಡ್ಕೊಂಡ್ಬಿಡಿ, ಹೆಚ್ಚಿನ ರೈತರಿಗೆ ಕೊಡಿ, ನೀವು ನಿಮ್ ವ್ಯಾಪಾರ ಜಾಸ್ತಿ ಆಗ್ತದೆ. ಸೊ ಈ ರೀತಿ ನಾವು ಅವ್ರಿಗೆ ಸಲಹೆ ಕೊಟ್ಟಿದೀವಿ. ಸೊ ಆದ್ರಿಂದ ನಿಮ್ಗೆಲ್ಲ ನಾನು ಇವತ್ತು ಬಸವ ದಿನಾಚರಣೆ ಮತ್ತು ಸಂದರ್ಭದಲ್ಲಿ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ತಾವು ಆಯ್ದ ಪ್ರತಿಭಾ ರೈತರು ಬಂದಿದ್ದೀವಿ, ಬಹಳ ಸಂತೋಷ. ನಿಮ್ಮ ಸಾಧನೆಯಿಂದ ನಾವು ಬಹಳಷ್ಟು ವೇದಿಕೆಯಲ್ಲಿ ಕೆಲವರು ನಿಮಗೆ ಸನ್ಮಾನ ಮಾಡಿರ್ಬೋದು. ನಮ್ಮ ಈರಪ್ಪ ನಾಯ್ಕ ಇದ್ದಾರೆ, ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ನಿಮ್ಮನ್ನು ಗುರುತಿಸಿದೆ. ಅದೇ ರೀತಿ ನಿಮ್ಮನ್ನು ಗುರುತಿಸಿರುವ ಹಾಗೆ ಇನ್ನಿತರ ರೈತರನ್ನು ಗುರುತಿಸುವಂತ ರೀತಿಯಲ್ಲಿ ನೀವು ಅವರಿಗೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ. ಧನ್ಯವಾದಗಳು ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರಿಗೆ. ಉದ್ಘಾಟನೆ ಭಾಷಣದ ಜೊತೆ ಜೊತೆಗೆ ರೈತರ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ. ಈಗ ಡಾಕ್ಟರ್ ಬಿ ಆರ್ ಮಮತಾ ಅವರು, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ, ಇವರು ಪ್ರಾಸ್ತಾವಿಕ ನುಡಿಗಳನ್ನ ಈ ಸಂದರ್ಭದಲ್ಲಿ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದಲ್ಲಿ ತಾಂತ್ರಿಕತೆಗಳನ್ನು ಅಳವಡಿಸಿ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೆ ಇದು ಹವ್ಯಾಸ, ಈಗ ಎಷ್ಟೇ ನಾವು ಮುಂದುವರೆದು ಈಗ ನಾವು ನೋಡ್ತಾ ಇರಬಹುದು ಕಳೆದ ತರಬೇತಿ ಏನಿತ್ತು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಅದರಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲಿ ಕೂಡ ಬಹಳ ಆಸಕ್ತಿಯುಳ್ಳ ರೈತರು ಬಂದಿದ್ರು, ವಿಜ್ಞಾನಿಗಳ ಜೊತೆಗೆ ಸಂಪರ್ಕ. ಅದೇ ರೀತಿ ನಿಮ್ ಎಲ್ಲ ರೈತರಲ್ಲೂ ಕೂಡ ಆ ರೀತಿಯ ಮನೋಭಾವನೆ ಬಂದಿದೆ. ಚಿಕ್ಕ ಚಿಕ್ಕ ಭೂಮಿ ಇರೋದ್ರಿಂದ ಅದನ್ನ ಅಳವಡಿಸಲಿಕ್ಕೆ ಆಧುನಿಕತೆ ಎತ್ತ ದಾಪುಗಾಲ ಆಗ್ತಾ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಹಿನ್ನಡೆ ಸಿರಿಧಾನ್ಯ ಮೇಳಗಳಾಗ್ತಾ ಇದೆ. ಸಿರಿಧಾನ್ಯ ಪದಾರ್ಥಗಳನ್ನ ಯಾವ ರೀತಿ ಬಳಸ್ಕೊಳ್ಬೇಕಂತ ನಮ್ಮ ತರಬೇತಿಯಲ್ಲಿ ಕೂಡ ಈಗ ಬಹಳಷ್ಟು ಜನ ಸಿರಿಧಾನ್ಯದ ಬಗ್ಗೆ, ಮಾರುಕಟ್ಟೆ ಮಾಡೋದ್ರ ಬಗ್ಗೆ, ಸಿರಿಧಾನ್ಯ ಬೆಳೆಯೋದ್ರ ಬಗ್ಗೆ, ಮತ್ತೆ ಬೆಳೆದಿರ್ತಕ್ಕಂಥ ತಗೊಂಡು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿಕೊಂಡು ಅದನ್ನ ಮಾರುಕಟ್ಟೆ ಮಾಡೋ ರೀತಿ ನಮಗೆ ಸಬ್ಜೆಕ್ಟ್ಗಳನ್ನ ಕೇಳ್ತಾ ಇದ್ದಾರೆ. ಈಗ ನಮ್ಗೆ ಇಲ್ಲಿ ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ಪ್ರಗತಿಪರ ರೈತರಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಆಕಾಶವಾಣಿ ಮತ್ತೆ ಕೃಷಿ ತಂತ್ರಜ್ಞರ ಸಂಸ್ಥೆಯ ವತಿಯಿಂದ ಕರೆಗೆ ಹೋಗ್ಬಿಟ್ಟು ಬಂದಂತ ಎಲ್ಲ ರೈತರಿಗೆ ಶುಭವನ್ನು ಕೋರ್ತಾ ನಿಮ್ಮಿಂದ ಹತ್ತು ಹಲವು ರೈತರು ಪ್ರೇರಿತರಾಗಿ ಮುಂದೆ ಬರ್ಲಿ, ಅದನ್ನ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಉತ್ತಮವಾದ ಒಂದು ಕೃಷಿ ಕ್ಷೇತ್ರವನ್ನ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಲಿ ಅಂತ ಹೇಳ್ಕೊಂತ ಈ ಕಾರ್ಯಕ್ರಮವನ್ನ ಮತ್ತೆ ನಿಮ್ಮ ಮಾಧ್ಯಮಗಳಲ್ಲಿ ನೀಡಬೇಕಂತ ಕೇಳ್ಕೊಳ್ತಾ ನಾವು ಎಲ್ಲ ಕೃಷಿ ಇಲಾಖೆಯವರು ಈಗೇನು ಅವರು ಕೆಲವೊಂದು ಮಾಹಿತಿಯನ್ನು ಹೇಳ್ತಾ ಇದ್ರು, ಅದನ್ನ ನಾವು ಲಿಖಿತವಾಗಿ ಮತ್ತೆ ಕೃಷಿ ಇಲಾಖೆ ಅಂತ ಹೇಳ್ಕೊಳ್ಳೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಜಿಲ್ಲೆಯನ್ನು ಹೊರತುಪಡಿಸಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ತಾಲೂಕು ಮಟ್ಟದಲ್ಲಿ ಇರ್ತದೆ. ಅದನ್ನ ನಾವು ಒಂದೇ ಸರಿ ಯಾವ್ದೇ ಓದ್ ಕೂಡಲೇ ಕೆಲಸ ಆಗಲ್ಲ. ಈಗ ಆಸ್ಪತ್ರೆಗೆ ಹೋಗ್ಲಿ, ನಾವು ಯಾವ್ದೇ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರು ಬಹಳಷ್ಟು ಕ್ಯೂಗಳು ಇರ್ತವೆ. ಅದ್ರಲ್ಲಿ ನಾವು ದುಡ್ಡು ಕೊಟ್ಟಿರ್ತೀವಿ, ಸಮಾಧಾನವಾಗಿ ಎಲ್ಲ ಮಾಡ್ಕೊಂಡ್ ಬರ್ತೀವಿ ಅಷ್ಟೇ. ಈಗ ಎಷ್ಟು ಸರಿ ಗುದಾಡಾಣ ಅನ್ಸ್ತಾ ಇರುತ್ತೆ ನಾವು ದುಡ್ಡು ಕೊಟ್ಟು ಹೋದಂತ ಆಸ್ಪತ್ರೆಯಲ್ಲಿ. ಇಲ್ಲಿ ಇಲ್ಲಿ ಒಂದು ಸರ್ಕಾರಿ ಸೌಲಭ್ಯದಲ್ಲಿ ಇರ್ತಕ್ಕಂಥದ್ದು ಜಿಲ್ಲೆ ಮಟ್ಟದಲ್ಲಿ ಇರ್ತದೆ, ತಾಲೂಕು ಮಟ್ಟದಲ್ಲಿ ಇರ್ತದೆ, ಮತ್ತು ಹೋಬಳಿ ಮಟ್ಟದಲ್ಲಿ ಕೂಡ ಇದು ರೈತ ಸಂಪರ್ಕ ಕೇಂದ್ರ ಅಂತ ಇರ್ತದೆ. ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ಒಂದಲ್ಲ ಎರಡು ರೀತಿ ಅವರಿಗೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಿಮ್ದೇನು ಅಹವಾಲುಗಳು ಇರ್ತವೆ ಅದನ್ನ ಮಾಡ್ಕೊಳ್ಬೇಕು ಸಮಾಧಾನವಾಗಿ. ಮತ್ತೆ ಯಾವ ರೀತಿ, ಮತ್ತೆ ಸರ್ ನೀವು ಕೆಲವೊಂದು ಹೇಳಿದಾಗ ಜಾಗೃತ ದಳದವರು ಕೂಡ ನಿನ್ನೆ ಕೂಡ ಬಂದಿದ್ರು, ಆಗಿದ್ದಾಗೆ ಬರ್ತಾ ಇರ್ತಾರೆ ಸರ್. ಒಂದು ಉದಾಹರಣೆಗೆ ಅವರನ್ನು ಕೂಡ ಅದಕ್ಕೆ ಸಪರೇಟ್ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ. ಅವರ ಮೂಲಕ ಹೋದಾಗ ನಿಮಗೊಂದು ನ್ಯಾಯ ಸಿಗ್ತದೆ, ಮತ್ತೆ ಒಂದು ಮುಕ್ತವಾಗಿ ಮಾಡಿಕೊಳ್ಬಹುದು. ನಿಮ್ಮಂತೆ ರೈತರು ಬೇರೆಯವರು ಬಂದ್ರು ಕೂಡ ನಿಮ್ಮಿಂದ ಬೇರೆ ರೈತರಿಗೂ ಅನುಕೂಲ ಆಗ್ತದೆ. ರಸಗೊಬ್ಬರಗಳಿಗೆ ಆಗಿರ್ಬೋದು, ಬೇರೆ ಬೇರೆ ಸಾವಯವ ಉತ್ಪನ್ನಗಳಾಗಿರ್ಬೋದು, ಮತ್ತೆ ಕೀಟನಾಶಕಗಳ ಪ್ರತಿಯೊಂದಕ್ಕೂ ಕಾಯ್ದೆ ನವೀಕರಿಸಿ ಈಗ ಮತ್ತೊಂದು ಬೇರೆ ರೀತಿಯಲ್ಲಿ ಕಾಯ್ದೆಗಳು ಗುಣಮಟ್ಟ ನಿಯಂತ್ರಣದಲ್ಲೇ ಕಾಯ್ದೆಗಳು ಬಂದಿದ್ದಾವೆ. ಅದನ್ನ ಇದ್ ಮಾಡ್ಕೊಳ್ತಾ ರೈತರು ತಮ್ಮ ಕ್ಷೇತ್ರದಲ್ಲಿ ಆದಷ್ಟು ಮಟ್ಟಿಗೆ ಕೊಂಡ್ಕೊಳ್ಳೋದನ್ನ ಕಡಿಮೆ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಮತ್ತು ಮತ್ತಿತರ ರೈತರಿಂದ ಅದನ್ನ ಸದುಪಯೋಗ ಎಕ್ಸ್ಚೇಂಜ್ ಇದರಲ್ಲಿ ರೂಪದಲ್ಲಿ ಪಡ್ಕೊಂಡು ಮಾಹಿತಿಯನ್ನ ಮಾಡ್ಕೊಳ್ಬಹುದು ಅಂತ ಕೇಳ್ಕೊಳ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತೇನೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಮಮತಾ ಬಿಆರ್ ಅವರಿಗೆ ಧನ್ಯವಾದಗಳು. ರಾಜ್ಯ ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರು ಇದರ ನಿರ್ದೇಶಕರಾಗಿರ್ತಕ್ಕಂತ ಲೋಕೇಶ್ವರ್ ಅವರು ಕೂಡ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮಗೂ ಒಂದು ಸರ್ಪ್ರೈಸ್ ಕಾರ್ಯಕ್ರಮ ನನಗಿದೆ. ಆಕ್ಚುಲಿ ನಮ್ಮ ಸ್ನೇಹಿತರು ಶಿವಮೊಗ್ಗದವರು ಒಂದು ಚಿತ್ರವನ್ನ ನಾಳೆ ಬಿಡುಗಡೆ ಇದೆ, ಅವ್ರದ್ದು ಮನಸ್ಸೇ ಬದಲಾಗಿದೆ ಅಂತ ಒಂದು ಫಿಲಮ್ ಶಿವಮೊಗ್ಗದವರು, ಅದಕ್ಕೆ ಅಲ್ಲಿ ಪ್ರೆಸ್ ಮೀಟ್ ಇತ್ತು, ಹಾಗಾಗಿ ಅದರಲ್ಲಿ ಭಾಗವಹಿಸಿದ್ದೆ. ನಮ್ಮ ವೇದಮೂರ್ತಿ ಅವ್ರು ಹೇಳಿದ್ಮೇಲೆ ಓ ಹೌದಲ್ವಾ ಅಂತಂದ ಹೇಳಿ ಸಡನ್ ಆಗಿ ಜ್ಞಾಪಿಸ್ಕೊಂಡು ಬಂದೆ ಇಲ್ಲಿಗೆ. ಇವತ್ತಿನ ದಿವಸ ಏನು ನಮ್ಮ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳ ನಿರ್ವಹಣೆ ಅಂತಂದೇಳಿ ಒಂದು ಕಾರ್ಯಕ್ರಮ ಹೌದಾ, ಎಲ್ಲ ತಜ್ಞರಿದ್ದಾರೆ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಇವತ್ತಿನ ದಿವಸ ಅಡಿಕೆ ಬೆಳೆ ಏನಾಗಿದೆ ನಮ್ಮಲ್ಲಿ ಈಗ ನೋಡಿ, ಆಕ್ಚುಲಿ ನಮ್ಮ ಬೆಳೆಗಾರರು ಬಂದಿರೋದೆ ಕಡಿಮೆ ಅನ್ಸುತ್ತೆ. ಇಲ್ಲಿ ಹೇಳೋದಾದ್ರೆ ನಾನು ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆ ಪ್ರದೇಶ ಬಹಳಷ್ಟು ವಿಸ್ತೀರ್ಣ ಆಗ್ತಾ ಇದೆ. ಆಮೇಲೆ ಅದಕ್ಕೆ ಈಗಾಗಲೇ ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲಿ ನಮ್ಮ ಶಿವಮೊಗ್ಗದಿಂದಲೇ ಎಷ್ಟು ಸಸಿಗಳು ಮಾರಾಟ ಆಗಿದೆ ಅಂದ್ರೆ ಕೆಲವರು ಹೇಳ್ತಾ ಇರ್ತಾರೆ. ನನಗೆ ಬಂದ ರೈತರು ಸುಮಾರು ಒಬ್ಬೊಬ್ಬ ರೈತರು ಪ್ರತಿ ಮನೆಯಲ್ಲೂ ಸಸಿ ಮಾಡಕ್ಕೆ ಶುರು ಮಾಡಿದ್ರು ಲಾಸ್ಟ್ ಇಯರ್. ಈ ವರ್ಷ ಯಾರ ಹತ್ರನೂ ಸಸಿಗಳಿಲ್ಲ, ನೀವು ಗಮನಿಸಿರ್ಬೋದು ಅಷ್ಟೊಂದು ಬೇಡಿಕೆ ಆಗಿದೆ. ಬಟ್ ಅದೇ ರೀತಿಯಾಗಿ ಕೊಪ್ಪ, ಶೃಂಗೇರಿ, ಹೊಸನಗರ ಆ ಕಡೆ ಎಲ್ಲ ಬೆಳೆಗಳಿಗೆ ಬರ್ತಕ್ಕಂತ ರೋಗ ಕೀಟಗಳ ಬಾಧೆ, ಅದರಿಂದಾಗಿ ತುಂಬಾ ಬೆಳೆನೂ ನಾಶ ಆಗ್ತಾ ಇದೆ. ಈಗ ನಮ್ಮ ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು 8-10 ವರ್ಷದಲ್ಲಿ ಅಡಿಕೆ ಬೆಳೆನೆ ಸಂಪೂರ್ಣ ನಾಶ ಆಗುತ್ತೆ. ಹಾಗಾಗಿ ಈ ಒಂದು ರೈತರು ಈ ಅಂತರ ಬೆಳೆಗಳ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯ ಅಂತಂದೇಳಿ ಹೇಳ್ತಾ ಇದ್ರು. ಅದು ನಿಜನೂ ಅನಿಸುತ್ತೆ. ಯಾಕಂದ್ರೆ ಈಗ ನೋಡಿ, ಇದುವರೆಗೂ ನಾವು ಎಲೆ ಚುಕ್ಕೆ ರೋಗಕ್ಕೆ ಮತ್ತೆ ಹಳದಿ ರೋಗಕ್ಕೆ ಯಾವುದೇ ಅದಕ್ಕೆ ಮೆಡಿಸಿನ್ ಕಂಡುಹಿಡಿಯಕ್ ಆಗಿಲ್ಲ. ನಾವು ಎಷ್ಟೇ ನಿರ್ವಹಣೆ ಮಾಡಕ್ ಹೋದ್ರು ಅದು ಅಪ್ತಲೇ ಇದೆ, ಅದು ಇದುವರೆಗೂ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಈ ಎಲೆ ಚುಕ್ಕೆ ರೋಗ ಯಾವ್ದರಿಂದ ಬರ್ತಾ ಇದೆ ಅನ್ನೋದನ್ನ ನಾವು ಇನ್ನು ಅದನ್ನ ವಿಜ್ಞಾನಿಗಳು ಕಂಡುಹಿಡಿದ್ರಲ್ಲೇ ಇದ್ದಾರೆ. ಅದಕ್ಕೆ ತಜ್ಞರು ಬಹಳ ವಿಶೇಷ ಆಸಕ್ತಿಯನ್ನು ವಹಿಸ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಹಬ್ಬದಂಗೆ ಕಂಟ್ರೋಲ್ ಮಾಡಬಹುದು. ಅದೇ ರೀತಿಯಾಗಿ ಅಂತರ ಬೆಳೆಗಳನ್ನ ಬೆಳೆಯೋದು ಬಹಳ ಮುಖ್ಯ ಅಂತ ಹೇಳಿ ನಾನು ಹೇಳಿಕ್ ಇಚ್ಛೆ ಪಡ್ತೇನೆ. ಒಂದೇನಂದ್ರೆ ಈಗ ಈ ಅಂತರ ಬೆಳೆಗಳಲ್ಲಿ ಬಹಳಷ್ಟು ಜನ ಇತ್ತೀಚೆಗೆ ಪೆಪ್ಪರ್ನ ಬಹಳಷ್ಟು ಜನ ಈಗ ಆಗ್ತಾ ಇದಾರೆ. ಅದು ಯಾವತ್ತು ಬ್ಲಾಕ್ ಗೋಲ್ಡೇ ಅದು ಯಾವತ್ತೂ. ಯಾಕಂದ್ರೆ ಅದು ಇದೇನು ಮುಂಚೆ ಎಲ್ಲ ನಾವು ಮಾಡಿದ್ವಲ್ಲ ವೆನಿಲ್ಲಾ, ಅದ್ರ ತರ ಕೆಲವರೇ ಉಪಯೋಗಿಸಿ ಅದನ್ನ ಹಾಳಾಗೋದು ಆ ತರ ಏನಿಲ್ಲ. ಇವತ್ತಿನ ದಿವಸ ಅರಬ್ ಕಂಟ್ರಿಗಾಗ್ಲಿ ಬೇರೆ ಕಂಟ್ರಿಗಳಿಗೆ ಬಹಳಷ್ಟು ರಫ್ತು ಆಗ್ತಾ ಇದೆ. ನಮ್ಮಲ್ಲಿ ಬೆಳೀತಕ್ಕಂತ ಈ ಪೆಪ್ಪರ್ ಏನಿದೆ ಬಹಳಷ್ಟು ಬೇಡಿಕೆ ಇದೆ. ಆಮೇಲೆ ಗುಣಮಟ್ಟನು ತುಂಬಾ ಚೆನ್ನಾಗಿದೆ. ಈಗ ಪೆಪ್ಪರ್ ಎಲ್ಲರೂ ಬೆಳೀತಾರೆ ಆಗ್ತಾ ಇರೋದ್ರಿಂದ ಅಡಿಕೆಗೆ ಇದು 2.5-3 ವರ್ಷಕ್ಕೆ ಫಲ ಕೊಡುತ್ತೆ. ನೀವು ಅಟ್ ಲೀಸ್ಟ್ ಅಡಿಕೆ ಮರ ಹೋದ್ರು ಅಟ್ ಲೀಸ್ಟ್ ಆ ಮರನ ಉಳಿಸ್ಕೋಬಹುದು ನಾವು. ಅದಕ್ಕೆ ಟರ್ಮೈಟ್ ಅಟ್ಯಾಕ್ ಆಗ್ದಂಗೆ ಕಂಟ್ರೋಲ್ ಮಾಡ್ಕೊಂಡ್ರೆ ಆ ಒಂದು ಅಡಿಕೆ ಮರನ ಉಳಿಸ್ಕೊಂಡ್ಬಿಟ್ರೆ ನಾವು ಅದಕ್ಕೆ ಪೆಪ್ಪರ್ನ ಬೆಳೆಸ್ಕೋಬಹುದು. ಆಮೇಲೆ ಈಗ ನಾನೊಬ್ಬ ಚನ್ನಗಿರಿಯಲ್ಲಿ ಒಬ್ಬರು ನಾನು ನೋಡಿದೆ ರೈತರು ಅಂತ ಒಂದು ಬಯಲು ಸೀಮೆಯಲ್ಲೂ ಸಹ ತುಂಬಾ ಚೆನ್ನಾಗಿ ಏಲಕ್ಕಿ, ಪೆಪ್ಪರ್ ಮತ್ತೆ ಜಾಯಿಕಾಯಿ ಈ ಮೂರು ಬೆಳೆಗಳನ್ನ ಹಾಕಿದ್ದಾನೆ. ತುಂಬಾ ಚೆನ್ನಾಗಿ ಬಂದಿದೆ ಅದು, ನನಗೆ ಬಹಳ ಆಶ್ಚರ್ಯ ಆಯ್ತು. ಅದಕ್ಕೊಂದು ನಾನು ಪ್ರಜಾವಾಣಿಗೆ ಒಂದು ಆರ್ಟಿಕಲ್ ಮಾಡಿದ್ದೀನಿ ನಾನು, ಶಾರ್ಟ್ಲಿ ಬರುತ್ತೆ ಅದು. ಅವನು ನೋಡಿ ತುಂಬಾ ಚೆನ್ನಾಗಿ ಅಡಿಕೆಯಲ್ಲಿ ಅವನಿಗೆ ಗೊತ್ತಾಗಿದೆ ಈ ಅಡಿಕೆ ಇವತ್ತಲ್ಲ ನಾಳೆ ಹೋಗೇ ಹೋಗುತ್ತೆ ಇದು ಅನ್ನೋದೊಂದು ಅವನಿಗೆ ಮನದಟ್ಟಾಗಿದೆ. ಈಗ ಆಲ್ರೆಡಿ ಏಲಕ್ಕಿಯಲ್ಲಿ ಬೆಳೆ ತಗೊಳ್ತಾ ಇದ್ದಾನೆ, ಜಾಯಿಕಾಯಿ ತಗೊಳ್ತಾ ಇದ್ದಾನೆ, ಸ್ವಲ್ಪ ಬಾರ್ಡರ್ಲ್ಲಿ ಕಾಫಿನೂ ಹಾಕಿದ್ದಾನೆ, ಅದು ಚೆನ್ನಾಗಿ ಬಂದಿದೆ. ಪೆಪ್ಪರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಪೆಪ್ಪರ್ ನಿಮ್ಮ ರೈತರಿಗೆ ಆಶಾದಾಯಕ ಅಂತಂದೇಳಿ ನಾನು ಹೇಳಿಕ್ ಇಚ್ಛೆ ಪಡ್ತೇನೆ. ನೈಸರ್ಗಿಕವಾಗಿ ಅವನ್ನ ಬೆಳೆಸಲಿಕ್ಕೆ ಅಂತಂದೇಳಿ ನಾವು ಏನಿದೆ ಇವತ್ತಿನ ದಿವಸ ಉಪನ್ಯಾಸ, ಈ ನೈಸರ್ಗಿಕವಾಗಿನೂ ಅದನ್ನ ನಾವು ನಿರ್ವಹಣೆ ಮಾಡಬಹುದು. ಪೆಪ್ಪರ್ ಆಗ್ಲಿ ಏಲಕ್ಕಿ ಆಗ್ಲಿ ಇದನ್ನ ಅದಕ್ಕೆ ನಾವು ಯಾವುದೇ ಕೀಟನಾಶಕಗಳನ್ನ ರೋಗನಾಶಕಗಳನ್ನ ನಾವು ನಮ್ಮ ಆರ್ಗ್ಯಾನಿಕ್ ಬೇಸ್ಡ್ ಅಲ್ಲೇ ಮೇಂಟೈನ್ ಮಾಡಬಹುದು. ಅದೇ ರೀತಿಯಾಗ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಸಹ ಅದಕ್ಕೆ ತಕ್ಕದಾಗಿ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅಡಿಕೆ ಮತ್ತು ಪೆಪ್ಪರ್ ಇರೋದ್ರಿಂದ ಎರಡೂ ಬೆಳೆಗಳಿಗೆ ಗಮನಿಸಿ, ನಾವು ಅಡಿಕೆ ಬೆಳೆಗೆ ಒಂದು ಮರ ಒಂದು 4 ಕೆಜಿ ಅಡಿಕೆ ಕೊಡುತ್ತೆ ಅಂದ್ರೆ ನಾವ್ ಎಷ್ಟು ಫೀಡ್ ಮಾಡ್ತೀವಿ ಅದಕ್ಕೆ ಫುಡ್ ನ ಯಾರು ನಾವು ಅದನ್ನ ಗಮನಿಸೋದೇ ಇಲ್ಲ. ಏನೊಂದು ಪ್ರತಿ ವರ್ಷ ಕೆಲವು ಇಲ್ಲ ನಾನು ಆರ್ಗ್ಯಾನಿಕ್ ಅಲ್ಲೇ ಮೇಂಟೈನ್ ಮಾಡ್ತೀನಿ ಅಂತೀನಿ ಅಂತಾರೆ ಕೆಲವರು. ಅದೇ ಯಾಕೆ ಸಾಧ್ಯನಾ ಅದು? ಯಾಕಂದ್ರೆ ನಾವು ಈಗ ಪುರಾತನ ಕಾಲದಿಂದಲೂ ನಾವು ಬೆಳೀತಾ ಬಂದಿದೀವಿ ಈಗ ಬೆಳೆಗಳನ್ನ, ಅದರಲ್ಲಿ ಅಡಿಕೆ ಸಾಯಿಲ್ ಅಲ್ಲಿ ಆ ಪೋಷಕಾಂಶಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಈಗ ಯಾವುದೇ ಸಾಯಿಲ್ ಅಲ್ಲಿ ಪೋಷಕಾಂಶಗಳು ಕಡಿಮೆ ಆಗಿದೆ. ಹಾಗಾಗಿ ನಾವು ಫರ್ಟಿಲೈಸರ್ ನ ಅಪ್ಲೈ ಮಾಡ್ಲೇಬೇಕಾಗುತ್ತೆ. ಇನ್ನು ನಾವೇನು ಸಗಣಿ ಗೊಬ್ಬರನ ಹಾಕ್ತಿವಿ ಮಾಡ್ತೀವಿ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ ಸಗಣಿ ಗೊಬ್ಬರ 20 ದಿವಸ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ಹ್ಯೂಮಿಕ್ ಆಸಿಡ್ ಇದೆ, ಪರ್ಯಾಯವಾಗಿ ಹ್ಯೂಮಿಕ್ ಆಸಿಡ್ ಸಿಗ್ತದೆ ಆರ್ಗ್ಯಾನಿಕ್ ಬೇಸ್ಡ್ ಅಲ್ಲಿ, ಅದನ್ನ ಬಳಸಬೇಕು. ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಅದಕ್ಕೇನು ಜಿಂಕು ಬೋರಾನು ಏನ್ ಬೇಕಾಗುತ್ತೆ, ಕ್ಯಾಲ್ಸಿಯಂ ಆಗ್ಲಿ ಯಾವ್ದೇ ಆಗ್ಲಿ, ಆ ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ನಾವು ಪೋಷಕಾಂಶಗಳನ್ನ ಕೊಡ್ತಾ ಬಂದ್ರೆ ತುಂಬಾ ಒಳ್ಳೇದು. ಈಗ ಯಾವುದೇ ರೈತರು ನಮ್ಮ ಅಡಿಕೆ ಬೆಳೆ ಏನೋ ಆಗಿದೆ ಅಂತಂದ್ರೆ ಅದಕ್ಕೇನು ರೋಗ ಬಂದಿದೆ ಅಂದ್ರೆ ಅಥವಾ ಕೀಟಗಳ ಬಾಧೆ ಬಂದಿದೆ ಅಂದ್ರೆ ನಮ್ಮ ಪೋಷಕಾಂಶಗಳು ಸಹ ಅದಕ್ಕೆ ಕಾರಣ ಆಗಿರ್ತವೆ. ಅಡಿಕೆ ಬೆಳೆ ನಮ್ಮಲ್ಲಿ ಕೆಲವರು ಎಲೆ ಹರಡ್ಕೊಳ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಏನ್ ಪ್ರಾಬ್ಲಮ್ ಇದೆ ಅಂತಂದೇಳಿ ನಾವು ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಬಹಳ ಕೇಳ್ತಾ ಇದ್ದೀನಿ, ಹಿಂಗಾರ ಒಣಗ ರೋಗ, ಇನ್ಫ್ಲೋರೆಸೆನ್ಸ್ ಡೆಬ್ಯಾಕ್ ಅಂತಾರಲ್ಲ, ಒಂದ್ ಹಿಂಗಾರ ಒಣಗಿದ್ರೆ ಒಂದ್ ಗಿಡದಲ್ಲಿ ಎಷ್ಟು ನಷ್ಟ ಆಗುತ್ತೆ ರೈತನಿಗೆ. ಒಂದು ಎರಡು ಗಿಡದಲ್ಲೇ ಹಿಂಗಾರ ಒಣಗ್ತಾ ಇದೆ ಅಂತಷ್ಟೇ ನಮ್ಮ ರೈತರು ಅದನ್ನ ಗಮನಿಸ್ಬಿಟ್ಟು ಅದಕ್ಕೇನು ಔಷಧಿನ ಸಿಂಪಡಿಸ್ಬೇಕು ಅನ್ನೋದನ್ನ ನಾವು ಮಾಡ್ಬೇಕಾಗುತ್ತೆ ಸಿಂಪಡಣೆಯನ್ನ. ಯೂಶಲಿ ನಾವು ಇನ್ಫ್ಲೋರೆಸೆನ್ ಡೆಬ್ಯಾಕ್ಗೆ ಬಹಳಷ್ಟು ಸಾಫ್ ಹೋಗ್ತಾ ಇದೆ. ಆಮೇಲೆ ನಮ್ಮ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಪ್ರೊಫಿಗೋನಜೋಲ್ ಎಲೆ ಚಿಕ್ಕೆ ರೋಗಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಒಂದು ಕೃಷಿ ಪರಿಕರ ಮಾರಾಟಗಾರ ಇದಾಗಿ ನಾನು ಹೇಳ್ತಾ ಇದ್ದೀನಿ, ತಜ್ಞರ ಅದಕ್ಕೆ ಬಗ್ಗೆ ಏನ್ ಸೂಕ್ತವಾದ ನಿರ್ವಹಣೆ ಯಾವ ತರ ಮಾಡ್ಬೇಕಂತ ಹೇಳಿ ಅದನ್ನ ಹೇಳ್ತಾರೆ. ಹೀಗೆ ಕೆಲವಾರು ಔಷಧಿಗಳು ಅದಕ್ಕೆ ಸೂಕ್ತವಾದ ಔಷಧಿಗಳನ್ನ ಸಿಂಪಡಣೆ ಮಾಡ್ಕೊಂಡು ಅದನ್ನ ನಿರ್ವಹಣೆ ಮಾಡ್ಕೋಬೇಕು. ಪ್ಯೂರ್ಲಿ ನಾವು ನೈಸರ್ಗಿಕವಾಗಿನೇ ನಾವು ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಗೆ ಅದಕ್ಕೇನು ಅವಶ್ಯಕತೆ ಇದೆ ಅದನ್ನ ಮಾಡ್ಕೊಂಡು ನೀರು ನಿರ್ವಹಣೆ ಆಗ್ಲಿ, ಅಂತರ ಬೆಳೆಗಳ ನಿರ್ವಹಣೆ ಆಗ್ಲಿ, ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ತಜ್ಞರ ಅಭಿಪ್ರಾಯ ಕೇಳ್ಕೊಂಡು ಅವರು ಹೇಳಿದ ರೀತಿ ಮಾಹಿತಿನ ಅನುಸರಿಸಿದ್ರೆ ತುಂಬಾ ಒಳ್ಳೆಯ ಬೆಳೆಯನ್ನ ಪಡಿಬಹುದು. ಸ್ನೇಹಿತರೆ, ಈಗ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರತಕ್ಕಂತ ನಮ್ಮ ರೈತ ಬಾಂಧವರಿಗೆ ಸನ್ಮಾನ ಸಮಾರಂಭ ನಡೆಯುತ್ತೆ, ಆ ನಂತರದಲ್ಲಿ ಸಭಾ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಸುಧಾಕರ್ ಅವರು ಈ ಸನ್ಮಾನಿತರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಯ 5 ಪ್ರಗತಿಶೀಲ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಒಬ್ಬೊಬ್ಬರಾಗಿ ನಾನು ಹೆಸರು ಹೇಳ್ತಾ ಇದು ಮಾಡ್ತೇನೆ. ಮೊದಲನೇದಾಗಿ ದಾವಣಗೆರೆ ಜಿಲ್ಲೆಯ ಪ್ರಗತಿಶೀಲ ರೈತರಾದ ಡಾಕ್ಟರ್ HB ಮುರುಗೇಶಪ್ಪನವರು. ಇವರು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು ಹೌದು, ಜೊತೆಗೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ಸಲ್ಲಿಸಿದ್ದಾರೆ. ಇವರ ಒಂದು ಸಾಧನೆಗೆ ಸಮಗ್ರ ಕೃಷಿಯಲ್ಲಿ ತುಂಬಾ ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಇವರು. ಮಾಯಕೊಂಡ ಹೋಬಳಿ 17 ಗ್ರಾಮ, ಇವರಿಗೆ ಈಗ ಆಕಾಶವಾಣಿಯ ಪರವಾಗಿ ಸನ್ಮಾನ. ಎರಡನೇದಾಗಿ ಶಿವಮೊಗ್ಗ ಜಿಲ್ಲೆಯ ಅನುಪಿನಕಟ್ಟೆ ಗ್ರಾಮದ ಪ್ರಗತಿಶೀಲ ರೈತರಾದ ಮುರಳೀಧರ್ ಅವರು. ಸಾವಯವ ಕ್ರಮದಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಕೇಳಿಕೊಂಡು ಆಲಿಸಿ ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಲಹೆ ಸೂಚನೆ ನೀಡ್ತಾರೆ. ತೋಟದಲ್ಲೇ ಇವರು, ಅವ್ರದ್ದೇನು ಅಂತಂದ್ರೆ ತೋಟನೇ ಪ್ರಯೋಗ ಶಾಲೆ, ಹಾಗಾಗಿ ಇವರಿಗೂ ಕೂಡ ರೇಡಿಯೋ ಕಿಸಾನ್ ದಿನದ ಒಂದು ಪರವಾಗಿ ಸನ್ಮಾನವನ್ನ ಮಾಡ್ತಾ ಇರೋದು. ಧನ್ಯವಾದ ಮುರಳಿ ಸರ್ ಅವರೇ, ಹೇಗೆ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಹಾನುಭೂತಿ ರೇಡಿಯೋ ಜೊತೆಗಿರ್ಲಿ, ರೇಡಿಯೋ ಕೇಳುಗರ ಜೊತೆಗೆ ಇರ್ಲಿ, ಸಿಬ್ಬಂದಿಗಳ ಜೊತೆಗೆ ಇರ್ಲಿ, ಇಲಾಖೆಯ ಜೊತೆಗೆ ಇರ್ಲಿ ಅಂತ ಹೇಳ್ತಾ. ಮೂರನೇ ಅವರು BT ಶ್ರೀಧರ್ ಅವರು, ಭದ್ರಾವತಿ ತಾಲೂಕು, ಕಡಿಮೆ ಒಂದು ಹಿಡುವಳಿಯಲ್ಲಿ ತುಂಬಾ ಅದ್ಭುತ ಸಾಧನೆ ಮಾಡಿದ್ದಾರೆ, ಸಮಗ್ರ ಕೃಷಿ ನಿರ್ವಹಣೆ ಮಾಡ್ತಾ ಇರೋದು. ಆ ಒಂದು ಕೃಷಿಯಲ್ಲಿನೇ ಇವರು ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ಹುದ್ದೆಯಲ್ಲಿ ಅವರು ತೊಡಗಿಸಿಕೊಳ್ಳಕ್ಕೆ ತುಂಬಾ ಪ್ರೇರಣೆ ನೀಡಿದ್ದಾರೆ. ಇವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಹಾಗೂ ಸನ್ಮಾನ. ನಾಲ್ಕನೇದಾಗಿ ತರೀಕೆರೆ ತಾಲೂಕು ವರ್ಗೀಸ್ ಅವರು. ಇವರು ಸುಮಾರು 30-35 ವರ್ಷದಿಂದ ದೀನ ದಲಿತ ದುರ್ಬಲ ವರ್ಗದ ರೈತರಿಗೆ ರೈತರ ಪರವಾಗಿ, ಕಡಿಮೆ ಹಿಡುವಳಿ ಇರ್ತಕ್ಕಂತ ರೈತರ ಪರವಾಗಿ ಸಾವಯವ ಕ್ರಮ ಮತ್ತು ನೈಸರ್ಗಿಕ ಕ್ರಮದ ಒಂದು ಪದ್ಧತಿಗಳನ್ನ ಅಳವಡಿಸುವಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಹಾಸನಕ್ಕೂ ಕೂಡ ಇವರು ಮುಂದುವರೆಸಿದ್ದಾರೆ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನ. ವಿಕಸನ ಸಂಸ್ಥೆ ಅಂತ ಹೇಳ್ಬಿಟ್ಟು ಒಂದು ಸ್ವಯಂ ಸೇವಾ ಸಂಘವನ್ನ ಕಟ್ಕೊಂಡ್ಬಿಟ್ಟು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಹಾಗೂ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಹೊರಬೈಲು ಗ್ರಾಮದ ಪ್ರಗತಿಶೀಲ ಹುಡುಗ ಅಂತ ಹೇಳ್ಬೋದು, 80 ವರ್ಷ ಇದ್ರು 18 ವರ್ಷದರ ಅವರು ಕೆಲಸ ಮಾಡ್ತಾರೆ ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ಭಾಗದಲ್ಲಿ. ಹೊರಬೈಲು ಗ್ರಾಮದ ಪ್ರಗತಿಶೀಲ ರೈತರಾದ ವೀರಪ್ಪ ನಾಯ್ಕ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಆಕಾಶವಾಣಿ ರೈತ ದಿನಾಚರಣೆ ಪರವಾಗಿ ಸ್ವಾಗತ ಕೋರುತ್ತಾ ಮತ್ತೆ ಅವರಿಗೆ ಸನ್ಮಾನ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಡ್ತಿದ್ದೇನೆ. ರೈತ ವಿಜ್ಞಾನಿಗಿಂತನೂ ಜಾಸ್ತಿನೇ ಇವರು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ, ಮಾಡ್ತಾ ಇದ್ದಾರೆ. ಇವರ ಒಂದು ಸೇವೆ ನಿರಂತರವಾಗಿ ಹೀಗೆ ಇರಲಿ ಅಂತ ಹೇಳುತ್ತಾ ಇವರು ಕೂಡ ಸನ್ಮಾನ ಸ್ವೀಕಾರ ಮಾಡಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತೇನೆ. ಭದ್ರಾವತಿಯ ರೈತ ಮಹಿಳೆಯಾದ ಶ್ರೀಮತಿ ಆಶಾ ಅವರು ಹೈನುಗಾರಿಕೆಯಿಂದನೇ ಇವರು ಸುಮಾರು ವರ್ಷದಿಂದ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ, ಅದರಲ್ಲೇ ಇವರು ಮುಂದುವರೆದಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಇವರು ಸೇರ್ಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿರತಕ್ಕಂಥ ರೈತ ಮಹಿಳೆಯರಿಗೆ, ರೈತರಿಗೆ ಕೂಡ ಇವರು ಮಾದರಿಯಾಗಿದ್ದಾರೆ. ಇವರಿಗೂ ಕೂಡ ಆಕಾಶವಾಣಿಯ ಒಂದು ರೈತ ದಿನಾಚರಣೆಯ ಪರವಾಗಿ ಇವರನ್ನ ಸ್ವಾಗತ ಹಾಗೂ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೇನೆ ಬಾರಂದೂರು ಗ್ರಾಮದ ಪ್ರಗತಿಶೀಲ ರೈತರಾದ ಚಂದ್ರಶೇಖರ್ ಅವರು ಕಡಿಮೆ ಹಿಡುವಳಿಯಲ್ಲಿ ತುಂಬಾನೇ ಅದ್ಭುತ ಸಾಧನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸುತ್ತಮುತ್ತಲಿನ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ ತಮ್ಮ ಒಂದು ಗ್ರಾಮದಲ್ಲಿ. ಇವರು ಕೂಡ ರೈತ ದಿನಾಚರಣೆ ಪರವಾಗಿ ಇವರನ್ನ ಸ್ವಾಗತಿಸಿ ಹಾಗೂ ಸನ್ಮಾನ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಭದ್ರಾವತಿಯ ಶಿವರಾಜ್ ಅವರು, ಇವರು ಪ್ರಗತಿಶೀಲ ರೈತರು, ಸಮಗ್ರ ಕೃಷಿನ ಅಳವಡಿಸಿಕೊಂಡ್ಬಿಟ್ಟು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಬೇರೆ ರೈತರು ಕೂಡ ಇವರು ಮಾದರಿಯಾಗಿದ್ದಾರೆ. ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕಾಗಿ, ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಸನ್ಮಾನಿತಗೊಂಡ ಎಲ್ಲ ರೈತ ಬಾಂಧವರಿಗೂ, ಪ್ರಗತಿಶೀಲ ಕೃಷಿಕರಿಗೂ, ರೈತ ವಿಜ್ಞಾನಿಗಳಿಗೂ ಇನ್ನೊಮ್ಮೆ ಅವರನ್ನ ಸ್ವಾಗತ ಕೋರುತ್ತಾ ಸನ್ಮಾನಿಸಿದ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸನ್ಮಾನ ಸಮಾರಂಭ ಇದೀಗ ಯಶಸ್ವಿಯಾಗಿ ಮುಗಿದಿದೆ. ಸ್ನೇಹಿತರು, ಈಗ ವಿಚಾರ ಮಂಡಿಸುವಂತ ಕಾರ್ಯಕ್ರಮ ನಡೆಯುತ್ತೆ. ನಾನು ಮೊದಲಿಗೆ ರೈತರ ಅಭಿವೃದ್ಧಿಗಾಗಿ ಅಡಿಕೆಯಲ್ಲಿ ಅಂತರ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸಂತೋಷ್ ಯುಎನ್ ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗ, ಇವರು ತಮ್ಮ ವಿಚಾರವನ್ನು ಮಂಡಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ರೈತ ಬಾಂಧವರ ವೇದಿಕೆ ಮೇಲಿರ್ತಕ್ಕಂತ ಆಕಾಶವಾಣಿ, ಈ ದಿನ ಬಂದ್ಬಿಟ್ಟು ರೈತರ ಸಮೃದ್ಧಿಗಾಗಿ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳನ್ನ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಿಸಾನ್ ರೇಡಿಯೋ ದಿವಸದ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಈ ವಿಚಾರದಲ್ಲಿ ಈಗಾಗಲೇ ಅಡಿಕೆನಲ್ಲಿ ಪ್ರಾಫಿಟಬಲ್ ಇಂಟರ್ ಕ್ರಾಪ್ಸ್ ಅನ್ನೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೀಸೆಂಟ್ ಆಗಿ ಕಾಳುಮೆಣಸನ್ನ ಅಂತರ ಬೆಳೆಯಾಗಿ ಬೆಳೆದ್ಬಿಟ್ಟು ಹೆಚ್ಚಿನ ಲಾಭಾಂಶದ ಬಗ್ಗೆ ಎರಡು ದಿವಸಗಳ ರಾಷ್ಟ್ರೀಯ ಮಟ್ಟದ ಒಂದು ವರ್ಕ್ ಶಾಪ್ ನಡೆಯಿತು ಅಡಿಕೆ ಸಂಶೋಧನಾ ಕೇಂದ್ರದಿಂದ. ಹಾಗೆ ಅಡಿಕೆನಲ್ಲಿ ಬರೀ ಕಾಳುಮೆಣಸು ಅಷ್ಟೇ ಅಲ್ಲ, ಬೇರೆ ಬೇರೆ ಇಂಟರ್ ಕ್ರಾಪ್ಸ್ ಗೂ ಕೂಡ ತುಂಬಾನೇ ಅವಕಾಶಗಳಿದಾವೆ ಮಲೆನಾಡಿನಲ್ಲಿ. ಮುಖ್ಯವಾಗಿ ನಮಗೆ ಅಡಿಕೆನ ಸಣ್ಣ ರೈತರು ಮತ್ತೆ ಸಣ್ಣ ಹಿಡುವಳಿದಾರರು ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಬೆಳೀತಕ್ಕಂಥದ್ದು ಪ್ರಾಕ್ಟೀಸ್ ಇತ್ತು. ಬಟ್ ಈಗ ಏನಾಗಿದೆ, ಬಯಲ್ಸೀಮೆ ಪ್ರದೇಶಗಳಿಗೂ ಕೂಡ ಅಡಿಕೆ ವ್ಯಾಪಿಸ್ತಾ ಇರೋದ್ರಿಂದ ಇವನ್ ದೊಡ್ಡ ಮಟ್ಟದಲ್ಲಿ, ಹಿಂದೆಲ್ಲ ನಾವು ಕೇಳ್ತಾ ಇದ್ವಿ ಬರೀ 2 ಎಕರೆ 3 ಎಕರೆ ಇರತಕ್ಕಂಥ ಅಡಿಕೆ ರೈತರಿದ್ರು, ಈಗ 30 ಎಕರೆ 40 ಎಕರೆ ಇರತಕ್ಕಂಥ ರೈತರುಗಳು ನಮ್ಗೆ ಕಾಣ ಸಿಗ್ತಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಒಂದು ಏರಿಯಾನ ತಗೊಂಡ್ಬಿಟ್ರೆ ಅಡಿಕೆ ವಿಸ್ತೀರ್ಣ ಈಗಾಗಲೇ ಮೆನ್ಷನ್ ಮಾಡಿರೋ ಹಾಗೆ 9.49 ಲಕ್ಷ ಹೆಕ್ಟೇರ್ ನಿಂದ 14.11 ಲಕ್ಷ ಟನ್ ಉತ್ಪಾದನೆಯನ್ನ ನಾವಿವತ್ತು ಪಡಿತಾ ಇದೀವಿ. ಇದು ದಕ್ಷಿಣದ ರಾಜ್ಯಗಳಲ್ಲಿ ಕೂಡ ವ್ಯಾಪಿಸ್ತಾ ಇದೆ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಹಾಗೆ ಮಿಜೋರಾಂ, ಅಸ್ಸಾಂ ನಂತಹ ರಾಜ್ಯಗಳಲ್ಲಿ ಕೂಡ ಅಡಿಕೆ ಕ್ಷೇತ್ರ ವ್ಯಾಪಕವಾಗಿ ವೃದ್ಧಿಸ್ತಾ ಇದೆ. ಅಡಿಕೆನ ನಾವು ಬರೀ ವಾಣಿಜ್ಯ ಬೆಳೆಯಾಗಿ ಮಲೆನಾಡು, ಅರೆ ಮಲೆನಾಡು ಮತ್ತೆ ಕರಾವಳಿ ಪ್ರಾಂತ್ಯದಲ್ಲಿ ಲಕ್ಷಾಂತರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೀವನಾಧಾರ ಅಂತಾನೆ ಕರಿಬಹುದು. ಹಂಗೆ ಅಡಿಕೆ ಮೇಲೆ ನಮ್ಮ ಸುಮಾರು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ, 31 ಜಿಲ್ಲೆಗಳಲ್ಲಿ ಈಗಾಗಲೇ 22 ಜಿಲ್ಲೆಗಳಿಗೆ ಅಡಿಕೆ ವ್ಯಾಪಿಸಿದೆ. ಏನು ಅಂದ್ರೆ ಕಲ್ಯಾಣ ಕರ್ನಾಟಕದ ಮೇಲಿನ 6 ಜಿಲ್ಲೆಗಳನ್ನು ಬಿಟ್ಟು ಮತ್ತೆ ಬೆಂಗಳೂರು ನಗರ ಜಿಲ್ಲೆಯನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ 22 ಜಿಲ್ಲೆಗಳಲ್ಲಿ ಈಗಾಗಲೇ ಅಡಿಕೆ ಕೃಷಿನ ಮಾಡ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಈಗಾಗಲೇ ಗದಗದಲ್ಲಿ ಇರ್ತಕ್ಕಂಥ ಲಕ್ಷ್ಮೇಶ್ವರ ಆಗಿರ್ಬೋದು, ಲಕ್ಕುಂಡಿ ಆಗಿರ್ಬೋದು, ಈ ಕಡೆ ಬೆಳಗಾವಿ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೂಡ ಸಸಿನ ಖರೀದಿ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ. ಅಂದ್ರೆ ನೀರಾವರಿ ವ್ಯವಸ್ಥೆ ಚೆನ್ನಾಗಾದ ಹಾಗೆ ಅಡಿಕೆ ಟ್ರೆಡಿಷನ್ ಸಾಂಪ್ರದಾಯಿಕ ಪ್ರದೇಶದಿಂದ ಬಯಲು ಸೀಮೆ ಸಾಂಪ್ರದಾಯಿಕ ವಲ್ಲದ ಪ್ರದೇಶಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಅಡಿಕೆನಲ್ಲಿ ಮುಖ್ಯವಾಗಿ ನಾವು ಕಾಫಿ, ಕೋಕೋ, ಜಾಯಿಕಾಯಿ, ಕಾಳುಮೆಣಸು, ಏಲಕ್ಕಿ, ಸೂಜಿ ಮೆಣಸು ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಉಪ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಅವಕಾಶಗಳಿದಾವೆ. ಅಡಿಕೆಯಲ್ಲಿ ಅಂತರ ಬೆಳೆಗಳು ಯಾಕೆ ಬೇಕು ಅಂತ ಹೇಳೋದಾದ್ರೆ ಹವಾಮಾನ ವೈಪರೀತ್ಯ ಇತ್ತೀಚೆಗೆ ಆಗ್ತಾ ಇದೆ, ಹಾಗಾಗಿ ನಾವು ತರತರನಾದ ಕೀಟ ರೋಗಗಳನ್ನ ಕಾಣ್ತಾ ಇದೀವಿ. ಜೊತೆಗೆ ಬೆಲೆ ಏರಿಳಿತ, ಬೆಲೆ ಸ್ಥಿರತೆ ಇರೋದಿಲ್ಲ, ಹಾಗಾಗಿ ಅಂತರ ಬೆಳೆಗಳು ನಮಗೆ ಅಡಿಕೆನಲ್ಲಿ ಬೇಕಾಗುತ್ತೆ. ಜೊತೆಗೆ ಇದೆಲ್ಲದರ ಉದ್ದೇಶ, ಮುಖ್ಯ ಉದ್ದೇಶ ಏನು ಅಂದ್ರೆ ಹೆಚ್ಚಿನ ಲಾಭಾಂಶನ ನಾವು ಪಡೆದುಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಉಪ ಬೆಳೆಗಳು ಏನ್ ಮಾಡ್ತವೆ, ಅಡಿಕೆಯೊಂದಿಗೆ ಇವು ಕೂಡ ನಮ್ಮ ಟೋಟಲ್ ಇನ್ಕಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ. ಜೊತೆಗೆ ಅಡಿಕೆ ಏನು 9 ಅಡಿ 9 ಅಡಿನಲ್ಲಿ ನೀವು ಹಾಕಿರ್ತೀರಿ, ಲಭ್ಯ ಇರ್ತಕ್ಕಂಥ ಜಾಗಗಳನ್ನ, ಸ್ಥಳವನ್ನ ಮತ್ತೆ ಸಮಯವನ್ನ ನಾವು ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೊಳ್ಳೋದಿಕ್ಕೆ ಅಡಿಕೆನಲ್ಲಿ ನಮಗೆ ಅಂತರ ಬೆಳೆಗಳು ಬೇಕಾಗತ್ತೆ. ಈಗ ನೀವು ನೋಡ್ತೀರಿ, 9 ಅಡಿ 9 ಅಡಿ ಅದರಲ್ಲಿ ನೀವು ಅಡಿಕೆನ ಬೆಳೆದಾಗ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ ಸಂಪೂರ್ಣ ವೇಸ್ಟ್ ಆಗುತ್ತೆ. ಅಡಿಕೆ ಗಿಡ ಏನ್ ಮಾಡ್ತೇವೆ, ಅಲ್ಲಿ ಇರ್ತಕ್ಕಂಥ ಶೇಕಡಾ ಬರೀ 31% ಅಷ್ಟೇ ಜಾಗನ ಉಪಯೋಗಿಸ್ಕೊಳ್ತವೆ, 43% ಅಷ್ಟೇ ಸೂರ್ಯನ ಬೆಳಕನ್ನ ಉಪಯೋಗಿಸ್ಕೊಳ್ಳುತ್ತೆ, ಇನ್ನುಳಿದ್ದನ್ನ ಪೋಲಾಗ್ತಾ ಇರುತ್ತೆ. ಅಂತ ವ್ಯರ್ಥವಾಗೋದನ್ನ ನಾವು ತಡೆದ್ಬಿಟ್ಟು ಅಡಿಕೆನ, ಎಲೆ ಅಡಿಕೆ ಮತ್ತೆ ಧಾರ್ಮಿಕ ಕಾರ್ಯಗಳು, ಈ ಟೀ ಮಾಡೋದಕ್ಕೆ, ಮೌತ್ ಫ್ರೆಷ್ನರ್ ಆಗಿ ಮಾಡೋದಕ್ಕೆ, ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಉತ್ಪನ್ನಗಳಿಗೆ ಬಳಕೆ ಆಗ್ತಾ ಇತ್ತು. ಉಪ ಬೆಳೆಗಳನ್ನ ಇದ್ರ ಜೊತೆ ಬೆಳೆಯೋದ್ರಿಂದ ಹಂಗಾಗಿ ಇನ್ನು ಹೆಚ್ಚಿಗೆ ಆದಷ್ಟು ಉತ್ಪನ್ನ ಜಾಸ್ತಿ ಆದಷ್ಟು ಇನ್ ಯಾವುದಕ್ಕೆ ಬಳಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪೂರಕವಾಗಿರ್ತಕ್ಕಂಥ ಅನ್ವೇಷಣೆಗಳು ಆಗ್ಬೇಕಿದೆ. ಈ ಅಡಿಕೆಯೊಂದಿಗೆ ನಾವು ಉಪ ಬೆಳೆಗಳ ಯೋಜನೆ ತುಸು ಲಾಭದಾಯಕ ಗಳಿಸೋದ್ರ ಜೊತೆಗೆ ಸುಸ್ಥಿರ ಅಡಿಕೆ ಉತ್ಪಾದನೆಗೆ ಇಲ್ಲಿ ಪೂರಕವಾಗಿರುತ್ತದೆ. ಬಯಲುಸೀಮೆಯಲ್ಲಾದ್ರೆ ಕೋಕೋ ಬೆಳೆಯನ್ನ ಅಂತರ ಬೆಳೆಯಾಗಿ ನಾವು ಬೆಳೆಯಬಹುದು. ಜಾಯಿಕಾಯಿ, ಬಾಳೆಯನ್ನ ಬೆಳೆಯಬಹುದು. ಮೆಣಸು, ಶುಂಠಿ, ಅರಿಶಿನ, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ನಾವು ಅಡಿಕೆಯೊಂದಿಗೆ ಸಂಯೋಜನೆ ಮಾಡ್ಕೊಂಡಾಗ ಮಾತ್ರ ಸುಸ್ಥಿರತೆಯನ್ನ ಕಾಣೋದಕ್ಕೆ ಸಾಧ್ಯ. ಬೆಳೆ ಸುಸ್ಥಿರತೆ, ರೈತರ ಆರ್ಥಿಕ ಸುಸ್ಥಿರತೆಯನ್ನ ಇಲ್ಲಿ ಗಳಿಸೋದು ಸಾಧ್ಯ ಆಗುತ್ತೆ. ಮಲೆನಾಡಿನಲ್ಲಿ ಸೂಜಿ ಮೆಣಸು ಜೊತೆಗೆ ಅನಾನಸ್ಸು, ಚಕ್ಕೆ ಮಗ್ಗು, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಕೂಡ ನಾವು ಸಂಯೋಜನೆ ಮಾಡ್ಕೊಬಹುದು. ಸವಾಲುಗಳು ಅಂತ ನೋಡ್ತಾ ಹೋದ್ರೆ ಅಡಿಕೆನಲ್ಲಿ ಎಲೆ ಚುಕ್ಕೆ ರೋಗ ಈಗಾಗಲೇ ತುಂಬಾ ಸವಾಲಾಗಿದೆ. ಈಗಾಗಲೇ ಅಡಿಕೆ ಮಹಾಮಂಡಳಿ ಏನ್ ನಿರ್ಧಾರ ಮಾಡಿದೆ, ಈವನ್ ಪ್ರೈವೇಟ್ ರಿಸರ್ಚ್ಗೂ ಕೂಡ ಒತ್ತನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಬರೀ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸೈಂಟಿಸ್ಟ್ ಗಳಿಂದ ಅಷ್ಟೇ ಆಗೋದಿಲ್ಲ, ಪ್ರೈವೇಟ್ ಅನ್ನು ಕೂಡ ಒಗ್ಗೂಡಿಸಿಕೊಂಡು ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಳಲೇಬೇಕು ಅನ್ನೋ ಇದಕ್ಕೆ ನಿಂತಿದೆ. ಎಷ್ಟೋ ಸಹಕಾರಿ ಸಂಸ್ಥೆಗಳು, ಕ್ಯಾಂಪ್ಕೋ ಆಗಿರ್ಬೋದು, ಮ್ಯಾಂಕೋಸ್ ಆಗಿರ್ಬೋದು, ಇವು ಕೂಡ ಸಾಕಷ್ಟು ರೈತರ ಸಂಸ್ಥೆಗಳು ಕೂಡ ಕೈ ಜೋಡಿಸಿದವೆ. ಜೊತೆಗೆ ಹಳದಿ ಎಲೆ ರೋಗ ಶೃಂಗೇರಿ ಭಾಗದಲ್ಲಿ, ಕೊಪ್ಪ ಭಾಗದಲ್ಲೆಲ್ಲ ಏನಿದೆ ಅದು ಇವತ್ತಿಗೂ ಕೂಡ ಇದೆ. ಶೇಕಡಾ 40% ಟ್ರೆಡಿಷನಲ್ ಸಾಂಪ್ರದಾಯಿಕ ಪ್ರದೇಶ ಏನಿದೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಭಾಗದಲ್ಲಿ ಒಂದು ಅಡಿಕೆನಲ್ಲಿ ನಾವು ತೊಂದರೆಗಳನ್ನ ಕಾಣ್ತಾ ಇದೀವಿ. ಮಲೆನಾಡು ಮತ್ತೆ ಕರಾವಳಿನಲ್ಲಿ ಇರ್ತಕ್ಕಂಥ ಅಡಿಕೆ ತೋಟಗಳು ಇವತ್ತು ಕೃಷಿ ಆಶ್ರಮಗಳಾಗಿದ್ದಾವೆ ಅಂತ ರೈತರು ಮಾತಾಡ್ಕೊಳ್ತಿದ್ದಾರೆ. ಯಾಕೆಂದ್ರೆ ಯಂಗ್ಸ್ಟರ್ಸ್ ಏನಿದ್ದಾರೆ, ಯುವಜನತೆ, ಉದ್ಯೋಗಕ್ಕೋಸ್ಕರ ಹಳ್ಳಿಗಳನ್ನು ಬಿಟ್ಟು ಬೆಂಗಳೂರು ಮತ್ತೆ ಉದ್ಯಮದ ಹತ್ರ ಮುಖ ಮಾಡ್ತಾ ಇದ್ದಾರೆ. ಹಂಗಾಗಿ ತುಂಬಾ ಏಜ್ಡ್ ಪರ್ಸನ್ಸ್ ನಿರ್ವಹಣೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾರೆ. ಅಡಿಕೆ ತೋಟಗಳು ತುಂಬಾ ಹಳೆಯದಾದ ತೋಟಗಳನ್ನ ಪುನರ್ಜೀವನಗೊಳಿಸ್ತಕ್ಕಂಥ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಯೂಸ್ ಮಾಡ್ತಕ್ಕಂಥ ಸಾವಯವ ಪದಾರ್ಥಗಳು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಇದು ನಿರ್ವಹಣೆ ನಿಗಾ ವಹಿಸೋದಿರ್ಬೋದು, ಇದೆಲ್ಲದೂ ಕೂಡ ವ್ಯತ್ಯಾಸಗಳು ಕಾಣ್ತಾ ಇರೋದ್ರಿಂದ ವಿವಿಧ ರೋಗ ಬಾಧೆಗಳಿಂದ ಸಫರ್ ಆಗ್ತಾ ಇದ್ದಾವೆ. ಹಂಗಾಗಿ ಇವೆಲ್ಲದರಿಂದನೂ ಕೂಡ ಅಡಿಕೆನಲ್ಲಿ ನಾವು ಹೊರಗೆ ಬರಬೇಕು ಅಂದ್ರೆ ಕನಿಷ್ಠ 4-5 ಉಪ ಬೆಳೆಗಳು ಅಡಿಕೆಯೊಂದಿಗೆ ಸೇರಿದಾಗ ಮಾತ್ರ ನಮಗೆ ಆದಾಯದಲ್ಲಿ ರೈತರ ಕೈ ಹಿಡಿಯುತ್ತೆ ಅಂತ ತಿಳಿಸಬಹುದು. ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಾಫಿ ಚೆನ್ನಾಗಿ ಬರ್ತಕ್ಕಂಥ ಬೆಳೆ. ಇತ್ತೀಚೆಗೆ ಬಯಲುಸೀಮೆನಲ್ಲೂ ಕೂಡ, ಈವನ್ ಚನ್ನಗಿರಿ ಹೊಳಲ್ಕೆರೆ ಭಾಗದಲ್ಲೂ ಕೂಡ ರೈತರ ಕಾಫಿ ಬೆಳೆಯೋದಕ್ಕೆ ಉತ್ಸುಕತೆ ತೋರಿಸ್ತಾ ಇದ್ದಾರೆ. ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹಸಿಮೆಣಸು, ಶುಂಠಿ, ಅರಿಶಿನ, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಅಂತರ ಬೆಳೆಗಳಾಗಿ ನಾವು ಬೆಳಕೊಳ್ಬಹುದು. ಆಮೇಲೆ ಸ್ವಲ್ಪ 4-5 ವರ್ಷಗಳ ಇನಿಷಿಯಲ್ ಇಯರ್ಸ್ ಅಲ್ಲಿ ತೋಟಗಾರಿಕೆ ಬೆಳೆಗಳಾದ ಬಾಳೆ, ಜಾಯಿಕಾಯಿಗಳನ್ನು ಕೂಡ ನಾವು ಒಳಗೂಡಿಸಿಕೊಳ್ಬಹುದು. ಈ ರೀತಿ ಸಂಯೋಜನೆ ಮಾಡ್ತಾ ಬಂದಂಗೆ ನಾವು ಹೆಚ್ಚಿನ ಸುಸ್ಥಿರತೆನ ಕಾಪಾಡ್ಕೊಳ್ಬಹುದು. ಕೆಲವೊಂದು ಮಲೆನಾಡು ಭಾಗದಲ್ಲಿ ಸ್ಪ್ರೇ ಮಾಡೋದಕ್ಕೆ, ಓಡಾಡೋದಕ್ಕೆ ಎಲ್ಲ ಸಾಕಷ್ಟು ಜಾಗ ಬೇಕಾಗತ್ತೆ. ಬಯಲುಸೀಮೆನಲ್ಲಾದ್ರೆ ಆ ಪ್ರಾಬ್ಲಮ್ ಇರೋದಿಲ್ಲ, ತುಂಬಾ ಓಡಾಡೋದಕ್ಕೆಲ್ಲ ಸ್ವಲ್ಪ ಇದ ಅನುಕೂಲಕರವಾಗತ್ತೆ. ಬಟ್ ಮಲೆನಾಡಿನಲ್ಲಿ ಏನಾಗುತ್ತೆ, ತುಂಬಾ ಜಾಗ ಎಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಸ್ಥಳ ಇದನ್ನ ಸಂಯೋಜನೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಪೆರಿನಿಯಲ್ ಕ್ರಾಪ್ಸ್, ಜಾಯಿಕಾಯಿ ಈ ರೀತಿ ಗಿಡಗಳನ್ನ ಹಾಕ್ಬೇಕಾದ್ರೆ ಸ್ಥಳನ ನೋಡ್ಕೊಂಡ್ಬಿಟ್ಟು ನಾವು ಉಪ ಬೆಳೆಗಳನ್ನ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಹಿಂಗೆ ಮಲೆನಾಡಿನ ಜನ ಆದ್ರೆ ಕಾಫಿಯಿಂದ 3ನೇ ವರ್ಷಕ್ಕೆ ಆದಾಯ ಗಳಿಸ್ತಾರೆ, ಅದೇ ಬಯಲುಸೀಮೆ ಜನ ಆದ್ರೆ ಕೊಕ್ಕೋ ಬೆಳೆಯಿಂದ 3ನೇ ವರ್ಷಕ್ಕೆ ಆದಾಯ ತೆಗಿತಾರೆ. ಜಾಯಿಕಾಯಿ 4ನೇ ವರ್ಷದಿಂದ ನಮಗೆ ಇಳುವರಿ ನೀಡ್ತಾ ಬರುತ್ತೆ. ಅದೇ ರೀತಿ 6ರಿಂದ 7ನೇ ವರ್ಷದಲ್ಲಿ ನಮಗೆ ಅಡಿಕೆ ಚೆನ್ನಾಗಿ ಪೂರ್ಣ ಪ್ರಮಾಣದಲ್ಲಿ ಆದಾಯನ ನೀಡ್ತಾ ಬರುತ್ತೆ. ಹಿಂಗೆ ಅಡಿಕೆ ಆದಾಯ, ಕಾಳುಮೆಣಸು ಅಥವಾ ಜಾಯಿಕಾಯಿ ಆದಾಯ, ಮತ್ತೆ ಈ ರೀತಿ 2-3 ಬೆಳೆಯಿಂದ ಬಾಳೆ ಆದಾಯ, ಈ ರೀತಿ 2-3 ಬೆಳೆಯಿಂದ ನಾವು ಆದಾಯನ ತೆಗಿತಾ ಹೋದಾಗ ಒಬ್ಬ ವ್ಯಕ್ತಿಗೆ ಕನಿಷ್ಠ 1 ಎಕರೆನಲ್ಲಿ ವಾರ್ಷಿಕವಾಗಿ 8ರಿಂದ 10 ಲಕ್ಷ ರೂಪಾಯಿ ಆದಾಯ ಗಳಿಸ್ತಕ್ಕಂತ ಒಂದು ಯೋಜನೆ ನಮ್ಮಲ್ಲಿ ಬೇಕಾಗತ್ತೆ. ಇದಲ್ದಲೆ ಸಾಕಷ್ಟು ರೈತರು ಕೇಳ್ತಾರೆ ಸಾವಯವ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ, ಸರ್ ಎಲ್ಲಾ ಕಡೆ ಅಡಿಕೆ ಅಡಿಕೆ ಇದೆ ಶಿವಮೊಗ್ಗ ಜಿಲ್ಲೆನಲ್ಲಿ, ಊಟ ಮಾಡ್ತಕ್ಕಂಥ ಬೆಳೆಗಳಿಗೆ ನೀವೇನ್ ಮಾಡ್ತೀರಿ ಅಂತ. ಹಂಗಾಗಿ ನಾವು ಈ ರೀತಿಯಾಗಿರ್ತಕ್ಕಂಥ ದ್ವಿದಳ ಧಾನ್ಯ, ನೆನ್ನೆ ತಾನೆ ಪಲ್ಸಸ್ ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಹಂಗಾಗಿ ಊಟದ ಬೆಳೆಗಳಿಗೂ ಕೂಡ ನಾವು ಸಂಯೋಜನೆ ಮಾಡ್ಕೊಳ್ಬೇಕು. ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಧಾನ್ಯಗಳಾಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಜೊತೆಗೆ ತರಕಾರಿಗಳಾಗಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಇದನ್ನು ಕೂಡ ನಮ್ಮಲ್ಲಿ ಸ್ಥಳೀಯ ಮಾರುಕಟ್ಟೆಗೆ ಅನುಗುಣವಾಗಿ ನಮ್ಮ ಅಡಿಕೆ ತೋಟದಲ್ಲಿ ಸಂಯೋಜನೆ ಮಾಡ್ಕೊಬೇಕಾಗುತ್ತೆ. ರೈತರು ಹೇಳಿರೋ ಹಾಗೆ ಅಲಸಂದೆ, ಉದ್ದು, ಹೆಸರು, ಅವರೆ, ಚೆಂಡು ಹೂ, ಮಲ್ಲಿಗೆ, ಬೀನ್ಸ್, ತೊಗರಿ, ಈ ರೀತಿಯಾಗಿರ್ತಕ್ಕಂತ ಬೆಳೆಗಳನ್ನ ಬೆಳೆದ್ಬಿಟ್ಟು ಹಲವಾರು ರೈತರು ಯಶಸ್ಸನ್ನು ಕಂಡಿದ್ದಾರೆ. ಜೊತೆಗೆ ಎಲೆಕೋಸು, ಬದನೆ, ಈ ನ್ಯಾಮತಿ ಸೈಡ್ ಎಲ್ಲ ಆದ್ರೆ ನ್ಯಾಮತಿ ಹೊನ್ನಾಳಿ ಸೈಡ್ ನಲ್ಲಿ ತರಕಾರಿ ಬೆಳೀತಕ್ಕಂತ ರೈತರು ಅಡಿಕೆ ತೋಟಗಳಲ್ಲಿ ತರಕಾರಿಗಳನ್ನ ಸಂಯೋಜನೆ ಮಾಡಿಬಿಟ್ಟು ಮೆಣಸು, ಸುಗಂಧರಾಜ ಇವೆಲ್ಲ ಕೂಡ ಬೆಳೆಯೋದಕ್ಕೆ ಯೋಗ್ಯವಾಗಿದ್ದಾವೆ. ಕುಟುಂಬ ಬದುಕಲು ಬೇಕಾದ ಎಲ್ಲಾ ಬೆಳೆಗಳ ಉತ್ಪಾದನೆಗೆ ಒತ್ತು ಕೊಡೋದ್ರ ಜೊತೆಗೆ ರಾಸುಗಳಿಗೆ ಬೇಕಾಗಿರ್ತಕ್ಕಂತ ಮೇವುಗಳನ್ನು ಅಡಿಕೆ ತೋಟಗಳಲ್ಲಿ ಬೆಳೆಯೋದಕ್ಕೆ ನಾವು ಒತ್ತು ಕೊಡಬೇಕಾಗುತ್ತೆ. ಮೇವಿನ ಜೋಳ ಬರುತ್ತೆ, ಕುದುರೆ ಮೆಂತೆ ಬರುತ್ತೆ, ಹಸಿರು ಬೆಳೆಗಳು ಸೆಣಬು, ಡಯಾಂಚ, ಮಣ್ಣಿನ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ವೆಲ್ವೆಟ್ ಬೀನ್, ಜೊತೆಗೆ ಸ್ಟೈಲಸ್ ಅಂತ ಸಮೇತ ಬರುತ್ತೆ. ಅಡಿಕೆ ತೋಟದಲ್ಲಿ ರಾಗಿಯನ್ನು ಕೂಡ ಮಂಡ್ಯ ಭಾಗದಲ್ಲಿ, ಆದರೆ ಮೈಸೂರು ಚಾಮರಾಜನಗರ ಮಂಡ್ಯ ಭಾಗದಲ್ಲಿ ಅಡಿಕೆಯೊಂದಿಗೆ ರಾಗಿನೂ ಕೂಡ ಸಂಯೋಜನೆಯನ್ನ ರೈತರು ಮಾಡ್ಕೊಳ್ತಾ ಇದ್ದಾರೆ. ಕೊಕ್ಕೋ, ಗ್ಲೇರಿಸಿಡಿಯ, ವೆಲ್ವೆಟ್ ಬೀನ್ ಜೊತೆಗೆ ಕುಂಬಳಕಾಯಿ, ಮಂಗಳೂರು ಉಡುಪಿ ಭಾಗದಲ್ಲಿ ಸಿಹಿ ಕುಂಬಳಕ್ಕೆ ತುಂಬಾ ಬೇಡಿಕೆ ಇರೋದ್ರಿಂದ ಕುಂಬಳಕಾಯಿ, ಸಿಹಿ ಗೆಣಸು, ಟ್ಯೂಬರ್ ಕ್ರಾಪ್ಸ್ ನ ನಾವು ಬಿಡ್ತಾ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಆ ರೀತಿಯಾಗಿರ್ತಕ್ಕ ಅನಾನಸ್, ಸಾಗರ ಶಿರ್ಸಿ ಭಾಗದಲ್ಲಿ ಅನಾನಸ್ ಮುಂಚೆನೆ ಹಾಕ್ಬಿಟ್ಟು ಆ ನಂತರದಲ್ಲಿ ಅಡಿಕೆ ಹಾಕ್ತಕ್ಕಂತ ರೈತರು ಇದಾರೆ. ಹಿಂಗೆ ಅಡಿಕೆಯಲ್ಲಿ ಸ್ಥಳಾವಕಾಶದ ಬಳಕೆ ಇಲ್ಲಿ ಮುಖ್ಯ ಆಗುತ್ತೆ. ಅಡಿಕೆಯೊಂದಿಗೆ ದಾಲ್ಚಿನ್ನಿ, ಚಕ್ಕೆ ಬೆಳೆ ಬೆಳೀತಾರೆ. ಈ ಉದಾಹರಣೆಗೆ ನಮ್ಮ ಶಿಕಾರಿಪುರ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ರೈತರ ಅನುಭವದಲ್ಲಿ ಹೇಳೋದಾದ್ರೆ, ಆ ಚಕ್ಕೆ ನಮ್ಮ ಇಂಪೋರ್ಟ್ ಮಾಡಿರ್ತಕ್ಕಂತ ಏನು ವಿಯೆಟ್ನಾಂ ಅಥವಾ ಇದರಿಂದ ಥೈಲ್ಯಾಂಡ್ ಇಂದ ತರಿಸ್ಕೊಂಡಿರ್ತೀವಲ್ಲ, ಆ ಚಕ್ಕೆ ರೀತಿನಲ್ಲಿ ಮೃದುವಾಗಿರೋದಿಲ್ಲ. ಕೆಲವೊಂದು ನಮ್ಮ ಚಕ್ಕೆ ಏನಿರುತ್ತೆ ತುಂಬಾ ಗಟ್ಟಿ, ಹಾರ್ಡ್ ಇರುತ್ತೆ ಅಂತ ಅನುಭವನ ಹೇಳಿರ್ತಾರೆ. ಅದು ವಾತಾವರಣಕ್ಕೆ ತುಂಬಾ ಉಷ್ಣ ಸಿಗೋದ್ರಿಂದ ಕೂಡ ಆ ರೀತಿ ಆಗ್ಬೋದು. ಹಂಗಾಗಿ ಸುಧಾರಿತ ಚಕ್ಕೆ ತಳಿಗಳು, ಸಿನಮನ್ ತಳಿಗಳು, ದಾಲ್ಚಿನ್ನಿ ತಳಿಗಳು ನಮ್ಮಲ್ಲಿ ಬೇಕಾಗಿರುತ್ತೆ. ಜೊತೆಗೆ ರೈತರು ಭತ್ತ, ಹತ್ತಿ, ಮೆಣಸು, ಜೋಳ, ರಾಗಿ, ಮೆಕ್ಕೆಜೋಳದ ಜೊತೆಗೆ ಮೀಸಲಾಗಿರ್ತಕ್ಕಂಥ ಜಾಗದಲ್ಲಿ ಈಗ ಅಡಿಕೆನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಸಾಂಪ್ರದಾಯಿಕ ಪ್ರದೇಶಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಿದಾವೆ, ಮೆಕ್ಕೆಜೋಳ ಬೆಳೀತಕ್ಕಂಥದ್ದು, ಹಿಂದೆ ಭತ್ತ ಬೆಳೀತಕ್ಕಂಥ, ರಾಗಿ ಬೆಳೀತಕ್ಕಂಥ ಜಾಗಗಳು, ಆ ಜಾಗಗಳಲ್ಲಿ ಇವತ್ತು ತಂಬಾಕು ಬೆಳೀತಕ್ಕಂಥ ಜಾಗಗಳು, ಆ ಜಾಗಗಳಲ್ಲಿ ಇವತ್ತು ನಾವು ಅಡಿಕೆ ಗಿಡನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಹಂಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಅಡಿಕೆನಲ್ಲಿ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಅಡಿಕೆಯೊಂದಿಗೆ ಆರಂಭಿಕ ವರ್ಷಗಳಲ್ಲಿ ಬಾಳೆ ಹಾಕ್ಬಿಟ್ಟು ಆದಾಯ ಪಡಿಬಹುದು. ಜೊತೆಗೆ ಬಾಳೆ ಗಿಡಗಳನ್ನ 9 ಅಡಿ 9 ಅಡಿ ಅಡಿಕೆ ಗಿಡದ ಮಧ್ಯೆ 2 ಅಡಿ ಬಿಟ್ಬಿಟ್ಟು ಬಾಳೆ ನೆಡಬಹುದು. ಜೊತೆಗೆ ಅದಕ್ಕೆ ಅದ್ರ ಮಧ್ಯದಲ್ಲೇ ಹಸಿ ಮೆಣಸುಗಳನ್ನ ಬೆಳಿಬಹುದು. ಕಾಫಿ ಆದ್ರೆ ಚಂದ್ರಗಿರಿ ಕಾಫಿ ತಳಿ ಏನಿದೆ ಅದು ಸ್ಟೆಂಬರ ರೆಸಿಸ್ಟೆನ್ಸ್ ಇದೆ, ಅದನ್ನ ನೀವು ಅಳವಡಿಸಿಕೊಳ್ಬಹುದು. ಏಲಕ್ಕಿ ಬಾಳೆ, ನಂಜನಗೂಡು ಬಾಳೆ, ರಸಬಾಳೆ, ಈ ರೀತಿಯಾಗಿರ್ತಕ್ಕಂಥ ವಿವಿಧ ಬಾಳೆ ತಳಿಗಳನ್ನ ನೀವು ಅಳವಡಿಸಿಕೊಳ್ಬಹುದು. ಚಕ್ಕೆ ಮೊಗ್ಗು ಅಂತ ಬಂದಾಗ ಎಲೆ ಮತ್ತೆ ಮೊಗ್ಗು ಕೂಡ ಆದಾಯದ ಮೂಲ ಆಗಿರ್ತವೆ. ಈಗ ನಮ್ಮ ಗದಗದಿಂದ ಸಾಕಷ್ಟು ರೈತರು ಕೇಳ್ತಾ ಇರ್ತಾರೆ, ಅಡಿಕೆನಲ್ಲಿ ಅಂತರ ಬೆಳೆಗಳು ನಮ್ಮ ಭಾಗದಲ್ಲಿ ಯಾವ ಸೂಕ್ತ ಆಗುತ್ತೆ ಅಂತ. ಅಂತ ಭಾಗಗಳಲ್ಲಿ ನಾವು ನುಗ್ಗೆನ ರೆಕಮೆಂಡ್ ಮಾಡ್ತೀವಿ. ನುಗ್ಗೆ ಜೊತೆ ಪಪ್ಪಾಯ, ಇವು ಕೂಡ ಒಂದು ವರ್ಷದಲ್ಲೇ ರೈತರಿಗೆ ತ್ವರಿತವಾಗಿ ಇನ್ಕಮ್ ಅನ್ನ ಕೊಡಬೇಕು. ಮತ್ತೆ ಆ ಬೆಳೆ ಮುಗಿದ ನಂತರ ರೈತರು ಮತ್ತೆ ಬೇರೆ ಬೆಳೆ, ಸೂರ್ಯಕಾಂತಿ, ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಅವ್ರು ನೀಡಿಗೆ ತಕ್ಕಂಗೆ, ಪ್ರದೇಶಕ್ಕೆ ತಕ್ಕಂಗೆ ಸಂಯೋಜಿತ ಪ್ಲಾನ್ಗಳು, ಯೋಜನೆಗಳು, ಅಡಿಕೆನಲ್ಲಿ ಅಂತರ ಬೆಳೆಗಳ ಪ್ಲಾನ್ಗಳು ಬೇಕಾಗುತ್ತೆ. ಪಪ್ಪಾಯ ಗಿಡಗಳು ಬೇಸಿಗೆಯಲ್ಲಿ ಅಡಿಕೆಯೊಂದಿಗೆ ನೆರಳಾಗಿ ಸೂರ್ಯನ ಶಾಖದ ಹೊಡೆತನ ಕಡಿಮೆ ಮಾಡುತ್ತೆ. ಜೊತೆಗೆ ಅಡಿಕೆನಲ್ಲಿ ತ್ವರಿತವಾಗಿ ಆದಾಯನ ನೀಡೋದು, ಸಂಪನ್ಮೂಲಗಳ ಬಳಕೆಗೆ ಅಡಿಕೆಯೊಂದಿಗೆ ಯಾವುದೇ ರೀತಿ ಪೈಪೋಟಿನ ಮಾಡೋದಿಲ್ಲ. ಜೊತೆಗೆ ಕೊಯ್ಲಿನ ನಂತರ ಇನ್ನೊಂದು ಉಪ ಬೆಳೆನ ಬೆಳೆಯೋದಕ್ಕೆ ಸ್ಥಳಾವಕಾಶನ ಅದು ನೀಡುತ್ತೆ. ಅಡಿಕೆ ಮತ್ತೆ ಪಪ್ಪಾಯ ಅಡಿಕೆಗಳ ಮಧ್ಯೆ 4 ಅಡಿ ಬಿಟ್ಬಿಟ್ಟು ನಾವು ಪಪ್ಪಾಯ ಗಿಡನ ಹಾಕ್ಬೋದು. ಅಡಿಕೆ ಸೇವಂತಿಗೆ, ಅಡಿಕೆ ಸುಗಂಧರಾಜ, ಅಡಿಕೆ ಚೆಂಡು ಹೂ, ಅಡಿಕೆ ಮಲ್ಲಿಗೆ, ಈ ರೀತಿ ಹೂವಿನ ಬೆಳೆಗಳನ್ನು ಕೂಡ ಸಂಯೋಜನೆ ಮಾಡ್ಕೊಳ್ಬಹುದು. ಅಡಿಕೆ ಗುಲಾಬಿ, ಅಡಿಕೆಯೊಂದಿಗೆ ನಿಂಬೆ, ಸಾಂಪ್ರದಾಯಿಕವಾಗಿ ತೀರ್ಥಹಳ್ಳಿ ಭಾಗದಲ್ಲೆಲ್ಲ ಬೆಳೀತಕ್ಕಂಥ, ಸಾಗರ ಭಾಗದಲ್ಲಿ ಬೆಳೀತಕ್ಕಂಥ ಸ್ಥಳೀಯವಾದ ನಿಂಬೆ ತಳಿಗಳಿರ್ಬೋದು. ಅಡಿಕೆಯೊಂದಿಗೆ ವಿಳೆದೆಲೆ, ಈ ಮುಸಿನಾಳು, ಕೊಮ್ನಾಳ ಭಾಗ, ಕೊಳ್ಳೂರು ಭಾಗದಲ್ಲೆಲ್ಲ ರೈತರು ಆಲ್ರೆಡಿ ಇಟ್ಕೊಂಡಿದ್ದಾರೆ. ಅಡಿಕೆಯೊಂದಿಗೆ ಕರಿಬೇವು, ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂಥ ಈ ಕರಿಬೇವನ್ನು ಕೂಡ ರೈತರು ಬೆಳಿಬಹುದು. ತಕ್ಷಣವಾಗಿ ಬಾಳೆ ಅಡಿಕೆಯೊಂದಿಗೆ ಬೆಳೆದಾಗ ಆದಾಯ ನೀಡುತ್ತೆ. ಹಂಗೆ ಹೆಚ್ಚಿನ ತೇವಾಂಶ ಭೂಮಿಯಲ್ಲಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಕೃಷಿ ತ್ಯಾಜ್ಯಗಳು ಕೂಡ ಭೂಮಿಗೆ ಹೆಚ್ಚಾಗಿ ಸೇರಿಸುತ್ತೆ. ಅಡಿಕೆ ಬುಡಕ್ಕೆ, ಬಾಳೆ ಬುಡಕ್ಕೆ ಸ್ವಲ್ಪ ಮಣ್ಣೆ ಇರಿಸ್ಬಿಟ್ಟು ಬೀಳದೇ ಇರೋ ಹಾಗೆ ಗೂಟಗಳನ್ನ ಕೂಡ ಕೊಟ್ಟು ರಕ್ಷಣೆ ಮಾಡಬೇಕಾಗುತ್ತೆ ಅಂತರ ಬೆಳೆಯಾಗಿ ಬಾಳೆನ ಅಡಿಕೆನಲ್ಲಿ ಬೆಳೆದಾಗ. ಈ ರೀತಿಯಾಗಿ ಬಾಳೆಯಿಂದ ಬಂದಿರತಕ್ಕಂಥ ಹೆಚ್ಚಿನ ಬಾಳೆ ಸೀಸನ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ಹಬ್ಬದ ಪೀರಿಯಡ್ ಅಲ್ಲಿ ಒಳ್ಳೆ ಬೆಳೆಯನ್ನ ನೀವು ಪಡಿಬಹುದು ಬಾಳೆ ಜೊತೆಗೆ. ಬೇರೆ ಸಮಯದಲ್ಲಿ ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಇದನ್ನು ಕೂಡ ಕಂಡ್ಕೊಳ್ಬೇಕಾಗುತ್ತೆ. ಕಾಫಿ ಬಗ್ಗೆ ಹೇಳಿದೆ, ಚಂದ್ರಗಿರಿ ಅಂತ ಕಾಫಿನ ನೀವು ಸ್ಟೆಂಬರ್ ರೆಸಿಸ್ಟೆನ್ಸ್ ಇರೋದನ್ನ ಬಳಸಬಹುದು. ಅಡಿಕೆ ಮತ್ತೆ ಕಾಳುಮೆಣಸು, ಕಾಳುಮೆಣಸು ಈಗಾಗಲೇ ಕಪ್ಪು ಬಂಗಾರ ಅಂತ ಕರೀತಾರೆ. ಅಡಿಕೆಯೊಂದಿಗೆ ಚೆನ್ನಾಗಿ ಹೊಂದ್ಕೊಳ್ತಕ್ಕಂತ ಒಂದು ಪ್ರಮುಖ ಉಪಬೆಳೆ. ಕಾಳುಮೆಣಸು ಮತ್ತೆ ಏಲಕ್ಕಿ ಅಣ್ಣ ತಮ್ಮ ಇದ್ದಂಗೆ, ಅಂದ್ರೆ ಸ್ವಲ್ಪ ಸೂಕ್ಷ್ಮ ಏಲಕ್ಕಿ. ಆ ಕಾಳುಮೆಣಸು ಸ್ವಲ್ಪ ವಿಗರಸಕ್ಕೆ ಚೆನ್ನಾಗಿ ಬರುತ್ತೆ. ಬಳ್ಳಿ ಕಟಿಂಗ್ ಸ್ಟೆಮ್ ಕಟಿಂಗ್ಸ್ ಅನ್ನ ಸಸ್ಯ ಅಭಿವೃದ್ಧಿ ಮಾಡ್ಕೊಬಹುದು, ಅಥವಾ ಸರ್ಪೆಂಟೈನ್ ಮೆಥಡ್ ಅಲ್ಲಿ ನಾವು ಸಸ್ಯನ ಅಭಿವೃದ್ಧಿ ಮಾಡ್ಕೊಬಹುದು, ಅಥವಾ ಟಿಶ್ಯೂ ಕಲ್ಚರ್ ಮಾಡಿರ್ತಕ್ಕಂಥವು ಕೂಡ ಕೇರಳ ರಾಜ್ಯದಲ್ಲಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಫೇಮಸ್. ಈ ರೀತಿಯಾಗಿರ್ತಕ್ಕಂಥ ಕಾಳುಮೆಣಸು ನಮಗೆ ತ್ವರಿತವಾಗಿ ಮಿನಿಮಮ್ 4 ಕೆಜಿ ಅಡಿಕೆ ಬೆಳೆನಲ್ಲಿ ಕಾಳುಮೆಣಸು ಕೊಡುತ್ತೆ. ಓಪನ್ ಕಂಡೀಷನ್ ಅಲ್ಲಿ ನಾವು ತೆಂಗಿನ ಮರ ಕಬ್ಬಿಸಿದಾಗ ಇವನ್ 10-15 ಕೆಜಿ ಕೂಡ ಕೊಡುತ್ತೆ. ಹಿಂಗೆ ಕಾಳುಮೆಣಸು ಹೆಚ್ಚಿಗೆ ಖರ್ಚಿರೋದಿಲ್ಲ. ಒಂದು ಎಕರೆಗೆ ನಾಟಿ ಮಾಡೋದಕ್ಕೆ ಸುಮಾರು 50,000 ನಮಗೆ ಸಸಿಗಳು ಸಿಗುತ್ತೆ. 4-5 ಪಟ್ಟು ಆದಾಯ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಉತ್ತಮವಾಗಿ ನಿರ್ವಹಣೆ ಮಾಡಿದಲ್ಲಿ 8-10 ಪಟ್ಟು ಆದಾಯ ಪಡೆಯೋದಕ್ಕೆ ಸಾಧ್ಯ ಇದೆ. ಪಣಿಯೂರು ಒಂದು ಬಿಸಿಲು ಇರ್ತಕ್ಕಂಥ ಜಾಗಗಳಿಗೆ ಪಣಿಯೂರು ಒಂದು ತಳಿ ಸೂಕ್ತ ಆಗುತ್ತೆ. ಸ್ವಲ್ಪ ನೆರಳಿನ ವ್ಯವಸ್ಥೆ ಜಾಸ್ತಿ ಇರ್ತಕ್ಕಂಥ ಜಾಗದಲ್ಲಿ ಪಣಿಯೂರು 2 ವೆರೈಟಿ ಚೆನ್ನಾಗಿ ಬರುತ್ತೆ. ಅಡಿಕೆಯೊಂದಿಗೆ ಏಲಕ್ಕಿ ಕೂಡ ಬೆಳಿಬಹುದು, ಇದರಿಂದ ಹೆಚ್ಚಿನ ಆದಾಯನ ಗಳಿಸಬಹುದು. ಶೀಘ್ರ ಸರಗ ರೋಗ ಶಿಲೀಂಧ್ರ ರೋಗಗಳು ಕಾಳುಮೆಣಸಿನಲ್ಲಿ ಸಾಮಾನ್ಯವಾಗಿ ಬರ್ತವೆ. ಅದನ್ನ ಚೆನ್ನಾಗಿ ನೀರಿನ ನಿರ್ವಹಣೆ ಮಾಡಿಬಿಟ್ಟು ಫಂಜಿಸೈಡ್ಸ್ ಅನ್ನ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಇದನ್ನ ಬೋರ್ಡಾಕ್ಸ್ ಮಿಕ್ಸರ್ ನ ಯೂಸ್ ಮಾಡಿಬಿಟ್ಟು ಈ ಸರಗು ರೋಗನ ನಾವು ನಿವಾರಣೆ ಮಾಡಬಹುದು. ಕೊಕ್ಕೋ ಬೆಳೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸನಗರ ಭಾಗದಲ್ಲೆಲ್ಲ ಕೊಕ್ಕೋ ಬೆಳೆಯನ್ನ ಹೆಚ್ಚಿಗೆ ಕ್ಯಾಂಪ್ಕೋನ್ ಅವರು ಖರೀದಿ ಮಾಡ್ತಾರೆ. ಹಾಗಾಗಿ ಉಪ ಬೆಳೆಯಾಗಿ ಚಾಕ್ಲೇಟ್ ಫ್ಯಾಕ್ಟರಿ ಕ್ಯಾಡ್ಬರಿ ಚಾಕ್ಲೇಟ್ ಫ್ಯಾಕ್ಟರಿನಲ್ಲೇ ಮೊದಲನೇದಾಗಿ ಪ್ರೋತ್ಸಾಹದಾಯಕವಾಗಿ ರೈತರಿಂದ ಖರೀದಿ ಮಾಡಕ್ ಶುರು ಮಾಡಿದ್ರು. ಕೊಕ್ಕೋ ಕೂಡ ಉತ್ತಮವಾಗಿ ಸಾಲಿನಿಂದ ಸಾಲಿಗೆ 7 ಅಡಿ ಗಿಡದಿಂದ ಗಿಡಕ್ಕೆ 10 ಅಡಿ ಅಂತರದಲ್ಲಿ 4 ಅಡಿಕೆ ಗಿಡಗಳ ಮಧ್ಯೆ ಒಂದು ಕೊಕ್ಕೋ ಗಿಡ ಹಾಕಿದಾಗ ಏನಾಗುತ್ತೆ, ಉತ್ತಮವಾಗಿ ಇಳುವರಿನ ನೀಡಬಲ್ಲದು. ಕೊಕ್ಕೋ ಬೆಳೆನ ನಾವು ರೈತರು ಉಪ ಬೆಳೆಯಾಗಿ ಕನ್ಸಿಡರ್ ಮಾಡ್ತಾ ಬಂದ್ರು. ಹಾಗಾಗಿ ನಿರ್ಲಕ್ಷ್ಯಗಳು ಕಡಿಮೆ ಆದ್ರೂ ಕೂಡ ಉತ್ಪನ್ನ. ಡಾಕ್ಟರ್ HB ಮುರುಗೇಶಪ್ಪ, ಪ್ರಗತಿಶೀಲ ಕೃಷಿಕರು, ದಾವಣಗೆರೆ ತಾಲೂಕು. ಶ್ರೀ TM ಈರಪ್ಪ ನಾಯಕ, ಸೊರಬ ತಾಲೂಕು. ಶ್ರೀ AM ವರ್ಗೀಸ್ ಕ್ಲಿಟಾಸ್, ತರೀಕೆರೆ ತಾಲೂಕು. ಶ್ರೀ ಲೋಹಿತ್ ಗೌಡ್ರು, ಶಿವಮೊಗ್ಗ. ಶ್ರೀ ಶಿವರಾಜು, ಭದ್ರಾವತಿ ತಾಲೂಕು. ಶ್ರೀ ಚಂದ್ರಶೇಖರ್, ಬಾರಂದೂರು ಗ್ರಾಮ, ಭದ್ರಾವತಿ ತಾಲೂಕು. ತಮ್ಮ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳ ಕುರಿತು ಅನುಭವಗಳನ್ನು ಹಂಚಿಕೊಂಡರು. ಇದೇ ಸಮಯದಲ್ಲಿ ಆಕಾಶವಾಣಿಯ ಕೃಷಿ ರಂಗ ವಿಭಾಗದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರು ಹಾಗೂ IIT ಶಿವಮೊಗ್ಗ ಚಾಪ್ಟರ್ನ ಕಾರ್ಯದರ್ಶಿಯಾದ ಡಾಕ್ಟರ್ MG ವೇದಮೂರ್ತಿ ಅವರು ಕೂಡ ರೈತರಿಗೆ ಉಪನ್ಯಾಸ ನೀಡಿದರು. ಶ್ರೀ SS ಕೃಷ್ಣಪ್ಪ, ತಾಂತ್ರಿಕ ವಿಭಾಗದ ಮುಖ್ಯಸ್ಥರು, ಆಕಾಶವಾಣಿ ಭದ್ರಾವತಿ ತಾಂತ್ರಿಕ ವಿಚಾರ ಕುರಿತು ಮಾಹಿತಿ ನೀಡಿದರು. ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶ್ರೀ ಸುಬ್ರಾಯ್ ಆರ್ಭಟ್ ಅವರು ಅಧ್ಯಕ್ಷೀಯ ಭಾಷಣ ಮಾಡಿದರು. ಶ್ರೀ MK ಶಿವಕುಮಾರ್ ನಿರೂಪಿಸಿದರು. ಡಾಕ್ಟರ್ SM ಸುಧಾಕರ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ, ಭದ್ರಾವತಿ ತಾಲೂಕು ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ರೇಡಿಯೋ ಕಿಸಾನ್ ದಿನಾಚರಣೆ ಹಾಗೂ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾದ ಬಾನುಲಿ ವರದಿಯನ್ನ ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣ, ನಿರ್ವಹಣೆ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್, ಸಹಕಾರ ಶಬಾನಾ ಬಾನು. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು, ಹೊತ್ತು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMV ಶಿವಮೊಗ್ಗ ಶಾಖೆ.